ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಹರಿಯಾ, ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಏನ್ ಸಲಹೆ ಕೊಟ್ರು? ಅದೇ, ಕೀಟನಾಶಕ ರಿಜಿಸ್ಟರ್ಡ್ ಅಂಗಡಿಯಿಂದಾನೇ ಖರೀದಿಸಬೇಕು. ಔಷಧ ಸೀಲ್ ಬಂದ್ ಆಗಿರಬೇಕು. ಶೀಶಿಯಲ್ಲಿ ಬಳಕೆಯ ಅಂತಿಮ ದಿನಾಂಕ, ಬಳಕೆಯ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಬರೆದಿರಬೇಕು. ಮತ್ತೆ ನಗದು ರಶೀದಿಯನ್ನ, ಡೀಲರ್ ಹೆಸರು, ಔಷಧದ ಹೆಸರು, ಬ್ಯಾಚ್ ನಂಬರ್ ಜೊತೆ ಅಗತ್ಯವಾಗಿ ಪಡ್ಕೋಬೇಕು. ತಿಳಿತಾ? ನಕಲಿ ಔಷಧಗಳಿಂದ ಹೊರಳಿಸಿ, ಸರಿಯಾದ ಔಷಧಿ ತಂದು ಬೆಳೆ ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂ ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551ಕ್ಕೆ ನಿಶುಲ್ಕ ಕರೆ ಮಾಡಿ. ದುಃಖ ಕಳೆಯಿತೋ, ಸುಖತ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲಾನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ಪಿಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜ ತಂದಿದ್ದೀರ? ಇನ್ನೇನ್ ಮಾಡಿದ್ರಿ? ಹೊಲದ 12 ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದರೂ ಅದರ ಪ್ರಭಾವ ಪಾತ್ರ ಭಾರಿ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂ ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ. ದೂರವಾಣಿ ಸಂಖ್ಯೆ 1800-1551 ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ದೂರವಾಣಿ ಸಂಖ್ಯೆ 1800-1551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸುಗಂಧರಾಜ ಹೂವಿನ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ವಿಎಚ್ ಮಂಜುನಾಥ ರೆಡ್ಡಿ ಅವರೊಂದಿಗೆ ಸಂದರ್ಶನ, ನಂತರ ನೇಗಿಲುಂಡಿತ ಕೇಳಿಬರಲಿದೆ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹಸಿರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರು ತುಂಬಿದೆ. ಇದನ್ನು ಹೇಗೆ ಮಾಡಿರುವೆ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾರಿಸ್ ಮಾತ್ರ ಮಾಡಬಹುದು. ಲಾರಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನೆಟ್ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾರಿಸ್, ಯಾವುದೇ ಸರಿಸಾಟ ಇಲ್ಲ. ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 27/7/2022 ಬುಧವಾರ ಸಂಜೆ 6:51. ವಿಷಯ, ಮಳೆಗಾಲದಲ್ಲಿ ಜಾನುವಾರುಗಳ ಸಂರಕ್ಷಣೆ. ಪ್ರಸ್ತುತ ಸಾಕಷ್ಟು ಮಳೆಯಾಗುತ್ತಿದ್ದು ಈ ಸಂದರ್ಭದಲ್ಲಿ ಜಾನುವಾರುಗಳಲ್ಲಿ ಅನೇಕ ರೀತಿಯ ರೋಗ ರುಜಿನಗಳು ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ. ಜಾನುವಾರುಗಳಲ್ಲಿ ಕಂಡುಬರುವ ಸಾಮಾನ್ಯ ರೋಗ ಲಕ್ಷಣಗಳು ಮತ್ತು ಸಂರಕ್ಷಣೆಗಾಗಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಇನ್ನೂ ಮುಂತಾದ ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕಲ್ಲಪ್ಪ. ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448-0423 ಮತ್ತೊಂದು 9141-917-2. ತಪ್ಪದೆ ಕೇಳಿ ಹಾಗೂ ಭಾಗವಹಿಸಿ. ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 27/7/2022 ಬುಧವಾರ ಸಂಜೆ 6:51 ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. ಅಮರನಾಥ ಯಾತ್ರಾ ಪರ ಜಾನೆ ವಾಲೆ ಶ್ರದ್ಧಾಲುವೋ ಕೆ ಲಿಯೆ ಕುಚ್ ಖಾಸ್ ಜಾನ್ಕಾರಿ. ಯಾತ್ರಾ ಕೆ ದೌರಾನ್ ಧೀರೆ ಧೀರೆ ಚಲೇ, ವಿಭಿನ್ನ ಸ್ಥಾನೋ ಪರ ಅನಿವಾರ್ಯ ವಿಶ್ರಾಮ ಕರೆ ಔರ್ ಏಕ್ ಸಮಾನ್ ಗತಿ ಸುನಿಶ್ಚಿತ ಕರೆ. ಖಾಲಿ ಪೇಟ ಯಾತ್ರಾ ನಾ ಕರೆ ಔರ್ ನಿರ್ಜಲೀಕರಣ ಔರ್ ಸಿರ್ ದರ್ದ್ ಸೆ ನಿಪಟನೆ ಕೆ ಲಿಯೆ ಢೇರ್ ಸಾರಾ ಪಾನಿ ಪಿಯೇ. ಯಾತ್ರಾ ಕೆ ದೌರಾನ್ ಅಪ್ನೆ ಸಾತ್ ಪೋರ್ಟೇಬಲ್ ಆಕ್ಸಿಜನ್ ಅವಶ್ಯ ಲಾಯೆ, ಕ್ಯೂಂಕಿ ಸಾಂಸ್ ಲೇನೆ ಮೇ ಕಠಿನಾಯಿ ಹೋನೆ ಪರ್ ಯೇ ಸಹಾಯಕ ಹೋತಾ ಹೈ. यात्रियों को यात्रा के दौरान पोस्ट पेड सिम ले जाने की सलाह दी जाती है, क्योंकि गैर जम्मू कश्मीर सर्कल का प्री पेड सिम जम्मू कश्मीर में काम नहीं करेगा। ರೈತ ಬಾಂಧವರೇ, ಈಗ ಕೇಳಿ ಸುಗಂಧರಾಜ ಹೂವಿನ ಕೃಷಿಯ ಅನುಭವಗಳು ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ವಿಎಚ್ ಮಂಜುನಾಥ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಮಲ್ಲಾಪುರ ಗ್ರಾಮದ ಯುವ ಕೃಷಿಕರಾದಂತಹ ವಿಎಚ್ ಮಂಜುನಾಥ ರೆಡ್ಡಿ ಅವರನ್ನ ಮಾತಾಡಿಸ್ತಾ ಇದೀವಿ. ಅವರು ಲಾಭದಾಯಕವಾಗಿ ಈ ಒಂದು ಸುಗಂಧರಾಜ ಹೂವಿನ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ರೆಡ್ಡಿ ಅವರೇ. ನಮಸ್ಕಾರ ಸರ್. ಹೇಳಿ ಮಂಜುನಾಥ್ ರೆಡ್ಡಿ ಅವರೇ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಏನ್ ವಿದ್ಯಾಭ್ಯಾಸ ಮಾಡಿದ್ರ ಬಾಲ್ಯದಲ್ಲಿ? ಐಟಿಐ ಮಾಡ್ಕೊಂಡಿದ್ದೀವಿ, ಮತ್ತೆ ಈಗ ಖಾಸಗಿ ಕೆಲಸದಲ್ಲಿ ನಾವು ಇದ್ದೀವಿ ಇಷ್ಟು ದಿನ. ಈಗ ಕೃಷಿನೇ ನಮಗೆ ಇದು ಅಂತ. ಈಗ ಐಟಿಐ ಮಾಡಿದ್ಮೇಲೆ ಬೇರೆ ನಗರಕ್ಕೆ ವಲಸೆ ಹೋಗ್ಬೇಕು, ಅಲ್ಲಿ ಕೆಲಸ ಸೇರ್ಬೇಕು, ಈ ನಿಟ್ಟಿನಲ್ಲಿ ನೀವು ಮನಸ್ಸು ಮಾಡ್ಲಿಲ್ಲ? ಸರ್, ಹೋಗಿದ್ದೆ ಸರ್, ಬೆಂಗಳೂರಿಗೆ ಹೋಗಿದ್ವಿ, ಮತ್ತೆ ಇದರಲ್ಲಿ ವಿಂಡ್ ಮಿಲ್ ಅಲ್ಲಿ ಕೆಲಸ ಮಾಡಿದ್ವಿ ನಾವು. ಅಲ್ಲಿ ನಮಗೆ ಸೂಕ್ತವಾದಂತ ಸ್ಯಾಲರಿಗಳು ಮತ್ತೆ ಖರ್ಚು ಜಾಸ್ತಿ ಸರ್. ಬೆಂಗಳೂರು ಅಂದ್ರೆ ಬೆಂಗಳೂರು ಜೀವನ ಅಂದ್ರೆ ಸುಮ್ಮನೆ ಆಗಲ್ಲ, ಖರ್ಚುಗಳು ಜಾಸ್ತಿ. 12,000 ಏನು ನಮಗೆ ಏನು ಇದು ಮಾಡಕ್ ಆಗಲ್ಲ. ಎಷ್ಟು ವರ್ಷ ಇದ್ರೆ ಬೆಂಗಳೂರಲ್ಲಿ? ಸರ್, 1 ವರ್ಷ ಐತೆ ಬೆಂಗಳೂರಲ್ಲಿ. ಆಮೇಲೆ ಇಲ್ಲಿ ವಿಂಡ್ ಮಿಲ್ ಅಲ್ಲಿ ಒಂದು 8 ವರ್ಷ 10 ವರ್ಷ ಕೆಲಸ ಮಾಡಿದೆ ಸರ್. ಎಲ್ಲಿ? ಇಲ್ಲಿ ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ. ಈಗ ಸಾಕಷ್ಟು ನಿಮಗೆ ಕೃಷಿ ಜಮೀನು ಇದ್ರು, ಯಾಕೆ ಹೊರಗಡೆ ಹೋಗಿ ದುಡಿಬೇಕು ಅನಿಸುತ್ತೆ ನಿಮಗೆ? ಸರ್, ಐಟಿಐ ಮಾಡ್ಕೊಂಡಿದ್ವಲ್ಲ ಸರ್, ಐಟಿಐ ಮಾಡ್ಕೊಂಡು ಇದರಿಂದ ನಾವು ಹೊರಗಡೆ ಹೋಗ್ಬೇಕು, ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಮುಂಚೆಯಿಂದನು ನಮಗೆ ಕೃಷಿ ಇದೆ, ನಮಗೆ ಬಹಳ ಆಸಕ್ತಿ ಇರೋದ್ರಿಂದ ಮತ್ತೆ ಕೃಷಿಗೆ ಬಂದಂಗೆ ಸರ್. ನಮ್ ತಾತರ ಕಾಲದಿಂದನು ನಾವು ಅವ್ರನ್ನೆಲ್ಲ ನೋಡ್ಕೊಂಡು ಆಡ್ಕೊಂಡು ಬೆಳೆದ್ರೆ ಸರ್. ನಾವು ಈಗ ಹೊರಗಡೆ ಸಾಕಷ್ಟು ದುಡ್ದ್ರ ಅಂದ್ರೆ ನಿಮಗೆ ಆದಾಯ ತೃಪ್ತಿ ತಂದ್ಕೊಳ್ಲಿಲ್ಲ? ಹೌದು ಸರ್, ಹೌದು, ತೃಪ್ತಿ ತಂದ್ಕೊಳ್ಲಿಲ್ಲ. ಕೋಟೆ ವಿದ್ಯಕ್ಕಿಂತ ಮೇಟೆ ಇದ್ದೆ ಲೇಸು ಅಂತಾರಲ್ಲ ಸರ್, ಅದು ನಮಗೆ ನೆನಪು ಸರ್. ಮೊದಲು ನಿಮಗೆ ಕೃಷಿ ಟಚ್ ಇತ್ತು? ನಿಮಗೆ ಟಚ್ ಸರ್, ನಾವು ಚಿಕ್ಕವರಿಂದ ನಮಗೆ ಕೃಷಿ ಟಚ್ ಇತ್ತು. ಅವಾಗೆಲ್ಲ ಎತ್ತುಗಳು ಮತ್ತೆ ಗಾಡಿ, ಎತ್ತಿನ ಗಾಡಿ ಎಲ್ಲ ಉಡ್ಕೊಂಡು ನಮ್ ತಾತರೆಲ್ಲ ಹೋಗ್ತಿದ್ರಲ್ಲ, ಅವ್ರ ಜೊತೆ ಹೋಗಿ ಎಲ್ಲ ಕೆಲಸ ಮಾಡಿ ಬರ್ತಿದ್ವಿ ನಾವು ಅವ್ರ ಜೊತೆ. ಮತ್ತೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಮುಂಚೆಯಿಂದನು ಅದೇ ಕೃಷಿಯಲ್ಲೇ ಇದ್ ಮಾಡ್ಕೊಂಡಿದ್ವಿ. ಈಗ ಬಾಲ್ಯದಲ್ಲಿ ಕೃಷಿ ಕೆಲಸ ಅಂದ್ರೆ ಏನೇನ್ ಮಾಡ್ತಾ ಇದ್ರಿ ನಿಮ್ ತಂದೆ ತಾಯಿ ಜೊತೆಗೆ ಹೊಲದಲ್ಲಿ ಹೋಗಿ? ಸರ್, ಅದೇ ಈಗ ಕಳೆ ತೆಗೆಯೋದು ಮತ್ತೆ ನೀರ್ ಕಟ್ಟೋದು. ನಮ್ಮ ಅಪ್ಪರ ಜೊತೆ ನೀರ್ ಕಟ್ಟೋದ್ ಕಲ್ತಿವಿ, ನಮ್ಮ ಅಮ್ಮರ ಜೊತೆ ಕಳೆ ತೆಗೆಯೋದ್ ಕಲ್ತಿವಿ. ಹಂಗೆ ಸರ್, ಈಗ ಒಬ್ಬೊಬ್ರು ನಮ್ ಚಿಕ್ಕಪ್ಪರು ಮತ್ತೆ ನಮ್ ತಾತರು ಅವ್ರ ಏನ್ ಮಾಡ್ತಿದಾರ ಅವ್ರು ನೋಡ್ತಾ ನೋಡ್ತಾನೆ ನಾವು ಈ ತರ ಕೆಲಸ ಮಾಡ್ಬೇಕಲ್ಲ ಅಂತ ನಮಗೆ ಹುಮ್ಮಸ್ ಬಂತು ಸರ್. ಈಗ ಅವಾಗೆಲ್ಲ ದನ ಕರುಗಳನ್ನ ಸಾಕಾಣಿಕೆ ಮಾಡಿದ್ರ ನಿಮ್ ತಂದೆಯವ್ರ ಕಾಲದಲ್ಲಿ? ಹ್ಞೂ ಸರ್, ಮುಂಚೆಯಿಂದ ನಾವು ದನ ಕರುನೇ ಇತ್ತು ಸರ್. ಈಗ ಮತ್ತೆ ನೀವು ಪುನಃ ಈ ಕೃಷಿ ಬಂದಿರಲ್ಲ, ಮತ್ತೆ ದನ ಕರುಗಳನ್ನ ಸಾಕಾಣಿಕೆ ಮಾಡಿಲ್ಲ ಸರ್? ಈಗ ಅದಕ್ಕೆ ಅವಕಾಶ ಇಲ್ಲ ಸರ್. ಇಲ್ಲಿ ನಮ್ಮ ಜಾಗ ಇಲ್ಲ ಸರ್, ಇಲ್ಲಿ ಮಲ್ಲಾಪುರದಲ್ಲಿ ಇರೋದೊಂದು ಮನೆ ಇದೆ, ಅದ್ರ ಪಕ್ಕದಲ್ಲಿ ಮುಂಚೆ ಜಾಗ ಇತ್ತು. ಇವಾಗೆಲ್ಲ ಸಿಟಿ ಹತ್ತಿರ ಬರ್ತಾ ಬರ್ತಾ ಜಾಗಗಳು ಕಡಿಮೆ ಆದ್ವು, ಮತ್ತೆ ತೋಟ ದೂರ ಇದೆ ಸರ್, 2 ಕಿಲೋಮೀಟರ್ ದೂರ ಆಗುತ್ತೆ, ಅಲ್ಲಿ ಹೋಗಿ ಮಾಡಕ್ ಆಗಲ್ಲ. ಈಗ ನೆಕ್ಸ್ಟ್ ಏನಾದ್ರು ಮಾಡೋ ಪ್ಲಾನ್ ಇದೆ ಸರ್. ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ಜಾಗದ ಕೊರತೆ ಇದೆ? ಜಾಗದ ಕೊರತೆ ಇದೆ ಸರ್, ಹೈನುಗಾರಿಕೆ ಮಾಡಲು. ಮಂಜುನಾಥ್ ರೆಡ್ಡಿ ಅವರೇ, ಎಷ್ಟೆಕರೆ ಕೃಷಿ ಭೂಮಿ ಇದೆ ನಿಮಗೆ? ಸರ್, 3 ಎಕರೆ ಇದೆ ಸರ್. ಈಗ 3 ಎಕರೆ ಅಂದ್ರೆ ಸಾಮಾನ್ಯವಾಗಿ ನೀರಾವರಿ ಮಾಡಿದಿರ ನೀವು? ನೀರಾವರಿ ಸರ್, ಫುಲ್ ನೀರಾವರಿನೇ ಅಲ್ಲ. ಈಗ ನೀರಾವರಿ ಅಂತಂದ್ರೆ ಯಾವ ರೀತಿ ನೀರಾವರಿಯ ಮೂಲ? ಏನು ಕೆರೆ ನೀರು ಬಳಸ್ತಿರೋ ಅಥವಾ ಕೊಳವೆ ಬಾವಿಸಿರೋ? ಮುಂಚೆ ಕೆರೆ ನೀರು ಕಟ್ಟಿ ಅಡಕೆ ಗಿಡ ಎಲ್ಲ ದೊಡ್ಡ ಮಾಡ್ಕೊಂಡಿ ಸರ್. ಆಮೇಲೆ ಕೆರೆ ನೀರು ನಿಲ್ಸ್ಬಿಟ್ರು. ಕುಡಿಯೋ ನೀರಿಂದ ಈಗ 5-6 ವರ್ಷದಿಂದ ಕೆಳಗಡೆ ಒಂದ್ಸರಿ ಬರ ಬಂದಿತ್ತು. ಕುಡಿಯಕ್ ನೀರು ಸುತ್ತಮುತ್ತ ಹಳ್ಳಿಗಳಿಗೆ ನೀರು ಕಡಿಮೆ ಆಗ್ತಾ ಇದೆ ಅಂತಂದು ಕೃಷಿಗೆ ಬಳಸಂಗಿಲ್ಲ ಅಂತಂದು ಟ್ಯೂಬ್ ಎಲ್ಲ ಲಾಕ್ ಮಾಡ್ಬಿಟ್ಟು ನೀರು ಕಟ್ ಮಾಡ್ಬಿಟ್ರು ಸರ್. ಅವಾಗ ನಾವು ಬೋರ್ಗಳು ಹಾಕ್ಸ್ಬಿಟ್ಟು ನೀರಿಂದ ನಿರ್ವಹಣೆ ಮಾಡ್ಕೊಂಡು. ಎಷ್ಟು ಬೋರ್ ಹಾಕ್ಸಿದ್ರೆ ನೀವು 3 ಎಕರೆ ಜಮೀನಲ್ಲಿ? ಸರ್, 2 ಬೋರ್ ಇದೆ ಸರ್. ಅಷ್ಟೊಂದು ಬೇಕಾಗುತ್ತೆ ಸರ್, 2-3 ಎಕರೆ? ಸರ್, 1 ಬೋರ್ ಹಾಕ್ಸಿದ್ವಿ, ಈಗ ಮತ್ತೆ ನೆಕ್ಸ್ಟ್ ಜಮೀನ್ ತಗೊಂಡ್ರಿ ಸರ್, ಅದರಲ್ಲೇ 1 ಬೋರ್ ಹಾಕ್ಸಿದ್ವಿ ಸರ್. ಎಷ್ಟೆಕರೆ ತಗೊಂಡ್ರೆ ಜಮೀನ್ ನೀವು? 1.5 ಎಕರೆ ತಗೊಂಡ್ರಿ ಸರ್. ಎಲ್ಲಿ ಜಮೀನ್ ತಗೊಂಡ್ರೆ? ಸರ್, ನಮ್ ತೋಟದ ಪಕ್ಕದಲ್ಲೇ ಜಮೀನ್ ತಗೊಂಡ್ರಿ ಸರ್. ನಮ್ ತೋಟದ ಪಕ್ಕನೇ, ಅಲ್ಲೇ ಹತ್ರನೇ ಆಗುತ್ತೆ, ಎರಡನ್ನು ನೋಡ್ಕೊಂಡು ಹೋಗ್ಬೋದಲ್ಲ ಅಂತ ತಗೊಂಡ್ವಿ ಸರ್. ಈ ಸುಗಂಧರಾಜ ಹೂ ಬೆಳಿತೀವಿ ಅಂತ ಹೇಳಿದ್ರ, ಎಷ್ಟೆಕರೆ ಒಳಗಡೆ ಬೆಳೀತಾ ಇದ್ರ? ಸರ್, 1 ಎಕರೆ ಸುಗಂಧರಾಜ ಇದೆ, ಮತ್ತೆ ಇನ್ನು 2 ಎಕರೆಗೆ ಅಡಿಕೆ ಇದೆ. ಈಗ ಸುಗಂಧರಾಜ ಹೂ ಬೆಳಿಬೇಕಂತ ಯಾಕೆ ಮನ್ಸು ಮಾಡಿದ್ರೆ ನೀವು? ಚಿತ್ರದುರ್ಗ ಹತ್ರ ಇದೆ ಅಂತ ಹೇಳಿ ಏನಾದ್ರು ಮನ್ಸು ಮಾಡಿದ್ರೆ? ಹೌದು ಸರ್, ಅದು ಒಂದು. ಮತ್ತೆ ನಮ್ ತಾತರು ಸುಗಂಧರಾಜ ಹಾಕಿದ್ರು ಅಂತ ನಮ್ಮ ಅಪ್ಪಾಜಿ ಅವ್ರು ಹೇಳ್ತಿದ್ರು, ನಾವೇ ನೋಡಿರ್ಲಿಲ್ಲ. ನಾವು ನಮ್ಮ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪರು ಹಾಕ್ತಿದ್ರು ಅಂತ ನಮ್ಮ ಅಪ್ಪರು ನಮಗೆ ಹೇಳ್ತಿದ್ರು. ನಮ್ಮ ಅಪ್ಪರು ಮಾರ್ಗದರ್ಶನದ ಮೇಲೆ ಇದನ್ನ ಸುಗಂಧರಾಜ ಹಾಕಿದ್ ಸರ್. ಈಗ ನಿಮ್ಮ ಅಜ್ಜವ್ರ ಕಾಲದಲ್ಲಿ ಬೆಳೆಯಂತ ಬೆಳೆ ಹೂವಿನ ಬೆಳೆನ ಮೊಮ್ಮಗ ನಾನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಅನ್ಕೊಂಡೆ. ಹೌದು ಸರ್, ಅದೇ ಆಸೆ ಸರ್ ನನಗಿರೋದು. ಯಾಕಂದ್ರೆ ನಮ್ಮ ತಾತರು ಮಾಡ್ಕೊಂಡ್ ಇವತ್ತಿಗೂ ನಮ್ಮ ಊರಲ್ಲಿ ಹೆಸರಿದೆ ಸರ್. ಈಗ ಮುಂಚೆಯಿಂದನೂ ನೀವು ಜಮೀನ್ದಾರು ಒಳ್ಳೆ ಕೆಲಸ ಮಾಡ್ತೀರ ಅಂದ್ಬಿಟ್ಟು ಇದೆ ಸರ್. ಹಂಗಾಗ್ಬಿಟ್ಟು ನಾನು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಮಗೊಂದು. ಸುಗಂಧರಾಜ ಹೂ ಬೆಳಿಬೇಕಂತ ಅನ್ಕೊಂಡ್ರಲ್ಲ, ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಸರ್, ಆಳವಾದ ಉಳುಮೆ ಮಾಡ್ಕೊಂಡ್ವಿ ಸರ್ ಫಸ್ಟ್ ಭೂಮಿನ. ಬೇಸಿಗೆ ಕಾಲದಲ್ಲೆಲ್ಲ ಮಾಗೆ ಮಾಡ್ಬಿಟ್ಟು ಒಂದು ಎಕರೆಗೆ 6 ಲೋಡ್ ಗೊಬ್ಬರ ಹಾಕ್ಬಿಟ್ಟು, ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಸಾವಯವ ಕೃಷಿ ಮಾಡ್ತೀವಿ ಸರ್. ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಲ್ಲ? ಬಳಸಲ್ಲ ಸರ್, ಬಳಸಲ್ಲ. ಹೂವಿನ ಬೆಳೆಗೆ? ಹೂವಿನ ಬೆಳೆಗೆ. ಅಡಿಕೆಗೆ? ಅಡಿಕೆಗೂ ಅಷ್ಟೇ ಸರ್. ಈಗ ಬಾಳೆ ಹಾಕ್ದಾಗ ಒಂದ್ಸರಿ ಮಾತ್ರ ರಾಸಾಯನಿಕ ಗೊಬ್ಬರ ಹಾಕಿದ್ವಿ, ಮತ್ತೆ ಅದು ಬಿಟ್ರೆ ಎಲ್ಲ ಸಾವಯವನೇ ಕೃಷಿ ಸರ್. ಕೊಟ್ಟಿಗೆ ಗೊಬ್ಬರನೇ ಬಳಸ್ತಾ ಇರೋದು, ಕುರಿ ಗೊಬ್ಬರ, ದನಿನ ಗೊಬ್ಬರ ಎರಡು. ನೀವು ಸಾವಯವ ಕೃಷಿ ಕಡೆಗೆ ಒಲವು ತೋರಿಸಿದ್ದು ಯಾಕೆ? ಸಿರಿಧಾನ್ಯ ಅಂತಂದು ಮಾಡ್ತಾ ಇದಾರಲ್ಲ ಸರ್ ಈಗ, ಸಿರಿಧಾನ್ಯನೇ ತಿನ್ಬೇಕು, ಅದು ಬಿ ಪಿ ಶುಗರ್ ಗಳು ಅವೆಲ್ಲ ಬರಲ್ಲ, ಯಾವುದೇ ಕಾಯಿಲೆಗಳನ್ನ ತಡೆಗಟ್ಟುವಂತ ಒಂದು ಶಕ್ತಿ ಇದೆ ಸಿರಿಧಾನ್ಯಗಳಿಗೆ. ಸಿರಿಧಾನ್ಯಗಳಿಗೆ ಅಂತ ಅದಕ್ಕೆ ಅಂತಂದ್ಬಿಟ್ಟು ನಾವು ರಾಸಾಯನಿಕ ಇನ್ಮೇಲೆ ಕೈ ಬಿಡ್ಬೇಕು, ಸಾವಯವ ಕೃಷಿನೇ ಮಾಡ್ಬೇಕು ಅಂತ ಒಂದು ಇದು ಬಂತು ಸರ್. ಈಗ ಅಡಿಕೆಗೆ ಹೂವಿಗೆ ಸಾವಯವ ಕೃಷಿ ಮಾಡೋದಕ್ಕಿಂತ ನಿಮ್ಮ ಮನೆಗೆ ಪ್ರತಿನಿತ್ಯ ಬೇಕಾದಂತಹ ತರಕಾರಿಗಳಿಗೆ ಆಗಿರ್ಬೋದು, ಆಹಾರ ಧಾನ್ಯಗಳಿಗೆ, ನೀವ್ ಹೇಳಿದ್ರೆ ಸಿರಿಧಾನ್ಯ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದೆರಡು ಸಿರಿಧಾನ್ಯ ಬೆಳೆಯಕ್ಕೆ ಸಾವಯವ ಕೃಷಿ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲ ಆಗುತ್ತಲ್ಲ? ಅನುಕೂಲ ಆಗುತ್ತೆ ಸರ್, ಅಡಿಕೆಯಲ್ಲಿ ಮಾಡೋ ಅವಕಾಶ ಇಲ್ಲ ಸರ್. ಸುಗಂಧರಾಜ ಹೂ ಬೆಳೀತಾ ಇದ್ರಲ್ಲ, ಯಾವ ಮಣ್ಣಿಂದ ಕೂಡಿದೆ ನಿಮ್ಮ ಜಮೀನು? ಕಪ್ಪು ಮಣ್ಣಿಂದ ಸರ್. ಪ್ರಾರಂಭದಲ್ಲಿ ಈ ಗಡ್ಡೆಗಳನ್ನ ಎಲ್ಲಿಂದ ತಂದಿರ? ಈಗ ಸುಗಂಧರಾಜ ಹೂವಿನ ಗಡ್ಡೆಗಳನ್ನೇ ನಾಟಿ ಮಾಡೋದು, ಎಲ್ಲಿಂದ ತಂದಿರ ಸರ್? ಅದು ಇಲ್ಲೇ ಲೋಕಲಲ್ಲೇ ತಂದಿದ್ವಿ ಸರ್, ಇಲ್ಲಿ ಕೊಳ್ಳಾಳಿಯಿಂದ ತಂದಿದ್ವಿ. ಅದು 2-3 ಸೆಂಟಿಮೀಟರ್ ಅಳತೆ ಇರ್ಬೇಕು ಸರ್ ಒಂದು ಗಡ್ಡೆ. ನಾವು ನಾಟಿ ಮಾಡೋ ವಿಧಾನ ಅಂದ್ರೆ, ಈಗ ಆಳವಾದ ಬೇಸಾಯ ಮಾಡಿರ್ತೀವಿ, ಆಳವಾದ ಬೇಸಾಯ ಮಾಡಿ ಮತ್ತೆ 5-6 ಲೋಡ್ ಗೊಬ್ಬರ ಹಾಕ್ಬಿಟ್ಟು, ಕೊಟ್ಟಿಗೆ ಗೊಬ್ಬರ, ಅದನ್ನ ಮತ್ತೆ ಎಲ್ಲ ರೋಟ್ ಓಡಿಸ್ಬಿಟ್ರು, ಸಾಲ್ ಹೊಡೆದು ಸಾಲಿಂದ ಸಾಲ್ಗೆ 2 ಅಡಿ, ಮತ್ತೆ ಗಡ್ಡೆಯಿಂದ ಗಡ್ಡೆಗೆ 1/2 ಅಡಿ ಅಂತರದಾಗೆ ನಾವು ನಾಟಿ ಮಾಡಿದ್ವಿ. ಈ ಗಡ್ಡೆ ಅಂದ್ರೆ ನೀವು ಹಣ ಕೊಟ್ಟು ಕೊಂಡ್ಕೊಂಬಂದ್ರೆ ಏನ್ ಯಾವ ರೀತಿ? ಹಣ ಕೊಟ್ಟೆ ಕೊಂಡ್ಕೊಂಬಂದ್ವಿ ಸರ್. 1,300 ರೂಪಾಯಿ ಒಂದು ಚೀಲ ಕೊಡ್ತಾರೆ. ಚೀಲ ಅಂತಂದ್ರೆ ಎಷ್ಟು ಗಡ್ಡೆ ಬರ್ತಾವ ಅದ್ರಲ್ಲಿ ಸರ್? 3 ಬಾಂಡ್ಲಿ ಬರುತ್ತೆ, ಒಂದು ಪಾಕೆಟ್ ಗೆ 3 ಬಾಂಡ್ಲಿ ಬರುತ್ತೆ, ಒಂದ್ ಎಕರೆಗೆ 20 ಚೀಲ ಬೇಕಾಗುತ್ತೆ. ಸುಮಾರು ಅಂತಂದ್ರೆ ಆ ಗಡ್ಡೆನ ಪೀಸ್ ಪೀಸ್ ಮಾಡಿ ಹಚ್ಚಿದ್ರ? ಹೌದು ಸರ್, ಹೌದು. ಅದು ಎಲ್ಲ ಕೌಲು ಹೊಡ್ಕೊಂಡಿರುತ್ತಲ್ಲ ಸರ್, ಶುಂಠಿ ಟೈಪ್ ಇರುತ್ತೆ, ಎಲ್ಲ ಅದ್ ಕೌಲೆಲ್ಲ ಬಿಡಿಸ್ಬಿಟ್ಟು ನೆರಳಲ್ಲಿ ಅದನ್ನ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಹಾಕ್ದಂಗೆ ನೆರಳಲ್ಲಿ ರೋಹಿಣಿ ಮತ್ತೆ ಭರಣಿ ಮಳೆಯಲ್ಲಿ ಅದನ್ನ ನಾಟಿ ಮಾಡಬೇಕು. ಯಾಕೆ ರೋಹಿಣಿ ಭರಣಿಗೆ ಮಳೆಗೆ ಯಾಕೆ ನಾಟಿ ಮಾಡ್ಬೇಕು, ಬೇರೆ ಒಂದು ಟೈಮ್ನಲ್ಲಿ ನಾಟಿ ಮಾಡ್ತಾರೆ ಸರ್? 3 ವರ್ಷ ಆದ್ಮೇಲೆ ಗಡ್ಡೆ ತೆಗಿತೀವಿ ಸರ್, ಅದನ್ನ ನೆಲದಿಂದ ಫಸ್ಟ್ ಹಾಕಿರ್ತೀವಲ್ಲ, 3 ವರ್ಷ ಆದ್ಮೇಲೆ ಅದನ್ನ ತೆಗಿಬೇಕು. ಅದು ಫೆಬ್ರವರಿ ಮಾರ್ಚ್ ಅಲ್ಲಿ ರೋಗ ಬರುತ್ತೆ, ಅವಾಗಲಿಂದಾನೆ ನೀರ್ ನಿಲ್ಲಿಸ್ಬಿಡ್ತೀವಿ ಸರ್, ಒಂದ್ ತಿಂಗಳ ನೀರ್ ನಿಲ್ಲಿಸ್ಬಿಟ್ಟು ಆಮೇಲೆ ಅದನ್ನ ಗಡ್ಡೆ ಬಕ್ಕೊಂಡು ತಗೊಂಡು ನೆರಳಲ್ಲೇ ಒಣಗಿಸ್ತೀವಿ ಸರ್. ಅದು ಮಳೆಗಾಲದಲ್ಲಿ ಏನಾಗುತ್ತಂದ್ರೆ ಅದು ಚಿಗುರೊಡೆಯುತ್ತೆ, ಚಿಗುರೊಡೆದಾಗ ಬೇರ್ ಜಾಸ್ತಿ ಇರುತ್ತೆ, ಮೇಲ್ ಚಿಗುರು ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಅದನ್ನ ಬಿಡಿಸಿ ಹಾಕಕ್ ಬರಲ್ಲ, ಬೇಸಿಗೆಯಲ್ಲೇ ಸೂಕ್ತವಾಗಿರುತ್ತೆ, ಅದು ಕರೆಕ್ಟ್ ಆಗಿ ಎಲ್ಲ ಡ್ರೈ ಆಗಿರುತ್ತೆ, ಅದನ್ನ ನೆರಳಲ್ಲೇ ಒಣಗಿಸ್ಬಿಟ್ಟು ಮತ್ತೆ ನಾಟಿಗೆ ಬಳಸ್ತೀವಿ ಸರ್. ಮುಂಗಾರು ಬಂದಾಗ ನಾಟಿಗೆ ಬಳಸ್ತೀರ? ಈಗ ಗಡ್ಡೆ ನಾಟಿ ಮಾಡ್ತೀರಲ್ಲ ನೀವು, ಅದಕ್ಕೆ ಏನಾದ್ರೂ ಬೀಜೋಪಚಾರ ಮಾಡ್ತೀರಾ ನೀವು ಸಾವಯವ ಕೃಷಿ ಮಾಡೋದ್ರಿಂದ ಕೇಳಿದೆ ಈ ಪ್ರಶ್ನೆಯನ್ನ? ಸರ್, ಬೀಜೋಪಚಾರ ಅಂದ್ರೆ ಸಗಣಿಯಲ್ಲಿ ಸರ್, ಸಗಣಿ ಮತ್ತೆ ಗಂಜಲದಲ್ಲಿ ಅದನ್ನ ನೆನಾಕ್ತಿವಿ ಡ್ರಮ್ ಅಲ್ಲಿ ಹಾಕ್ಬಿಟ್ಟು, ನೆನಾಕ್ಬಿಟ್ಟು ಅದನ್ನ ತೆಗೆದು ಅದೇ ಬಿಡಿಸಿರ್ತೀವಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಡ್ರಮ್ ಅಲ್ಲಿ ಹಾಕ್ಬಿಟ್ಟು ಡ್ರಮ್ ಇಂದ ಮತ್ತೆ ಸಾಲಿಗೆ ನಾಟಿ ಮಾಡ್ತೀವಿ. ನೇರವಾಗಿ ಭೂಮಿ ನಾಟಿ ಮಾಡ್ತೀವಿ ನೇರವಾಗಿ. ಅಂದ್ರೆ ಆ ತರ ನೀವು ಗಡ್ಡೆಯನ್ನ ಸಗಣಿ ಗಂಜಿನಲ್ಲಿ ಅದ್ದಿ ನಾಟಿ ಮಾಡೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರ? ಇದರಲ್ಲಿ ಗಂಜಲದಲ್ಲಿ ಮತ್ತೆ ಸಗಣಿಯಲ್ಲಿ ಅದರಲ್ಲೂ ರೋಗ ನಿರೋಧಕ ಇರುತ್ತೆ. ಮುಂದೆ ನಿಮ್ಮ ಒಂದು ಹೂವಿನ ಬೆಳೆಗೆ ರೋಗ ಬರಬಾರದು, ತಡೆಗಟ್ಟುವಂತ ಒಂದು ಶಕ್ತಿ ಆ ಒಂದು ಗಿಡಕ್ಕೆ ಬರುತ್ತೆ ಸರ್. ಹಳೆ ತೋಟದಲ್ಲಿ ಏನ್ ನಾವು ಗಡ್ಡೆ ತೆಗ್ದಿರ್ತೀವೋ ಆ ರೋಗ ಮತ್ ಮುಂದಕ್ಕೆ ಹೋಗ್ಬಾರ್ದು, ಮುಂದಕ್ಕೆ ಕಂಟಿನ್ಯೂ ಆಗಬಾರ್ದು ಅಂತ. ಈಗ ನಾಟಿ ಮಾಡ್ಬೇಕಾದ್ರೆ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಕೊಡಲ್ಲ ಅಂತ ಹೇಳಿದ್ರ, ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಏನ್ ಸಾಲ್ ಸಾಲಿಗೆ ಹಾಕ್ತೀರ ಸರ್? ಇವಾಗ ಫಸ್ಟ್ ಟೈಮ್ ನಾವು ಗಡ್ಡೆ ನಾಟಿ ಮಾಡೋಕಿನ ಮುಂಚೆನೆ ಎಲ್ಲ ಚೆಲ್ಲಿಬಿಟ್ಟು ಆಮೇಲೆ ಬೇಸಾಯ ಮಾಡಿ ಸಾಲ ಹೊಡೆದು ಮಾಡ್ತೀವಿ. ಆಮೇಲೆ 1 ವರ್ಷ ಆದ್ಮೇಲೆ ಸಾಲ ಹೊಡೆದಿರ್ತೀವಲ್ಲ, ಸಾಲಲ್ಲೇನೆ ಒಯ್ದ್ಬಿಟ್ಟು ಮತ್ತೆ ಒಂದು ಎತ್ತಿನ ಬೇಸಾಯದಲ್ಲಿ ಮಡಿಕೆ ಮಡಿಕೆ ಸಾಲ ಬಿಡ್ತೀರಿ, ಮಡಿಕೆ ಸಾಲ ಬಿಟ್ಬಿಟ್ಟು ಒಂದೇ ಸಾಲಲ್ಲಿ 2 ಸರಿ ಆಪೋಸಿಟ್ ಹೊಡೆದ್ಬಿಟ್ಟು ಆಮೇಲೆ ಅದ್ರ ಮೇಲೆ ಎಡೆಕುಂಟೆ ಹೊಡಿತೀವಿ ಸರ್. ಎಡೆಕುಂಟೆ ಹೊಡೆದಾಗ ಅದ್ರ ಮೇಲೆ ಅದು ಬೋಧದ್ದೆ ಒಂದು ಇದು ಬರುತ್ತೆ ಸರ್. ಆ ಮಡಿಕೆ ಸಾಲಿಗೆ ಸಾವಯವ ಗೊಬ್ಬರ ಕೊಡ್ತಾರೆ? ಹೌದು ಸರ್. ಅಂದ್ರೆ ಗಿಡದ ಅಕ್ಕಪಕ್ಕ 2 ಕಡೆನೂ ಸಾಲ ಹೊಡಿತೀರ? 2 ಕಡೆನೂ ಸಾಲ ಹೊಡಿತೀವಿ ಸರ್. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ಬರೀ ಸಗಣಿ ಗೊಬ್ಬರ ಅಷ್ಟೇ ಕೊಡ್ತೀರ, ಏನ್ ಬೇರೆ ಏನಾದ್ರೂ ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಅಥವಾ ಎರೆಹುಳು ಏನಾದ್ರು ಸಾಕಾಣಿಕೆ ಮೇಲೆ ಎರೆಹುಳ ಗೊಬ್ಬರ ಆಗಿರ್ಬೋದು ಇಂಥದ್ನ ಕೊಡ್ತೀರ ಸರ್? ಈಗ ನಾವು ಸಾವಯವ ಕೃಷಿ ಮಾಡೋದ್ರಿಂದನೆ ನಮ್ಗೆ ಎರೆಹುಳಗಳು ಸಾಕಷ್ಟು ಈಗ ಭೂಮಿಯಲ್ಲೇನೆ ಇದಾವೆ, ಅದರಿಂದ ನಮಗೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಎರಡು ಮಿಕ್ಸ್ ಮಾಡಿ ನಾವು ಕೊಡ್ತೀವಿ ಸರ್. ಈಗ ಕುರಿ ಗೊಬ್ಬರ ಅಂತಂದ್ರೆ ಎಲ್ಲಿಂದ ತರ್ತೀರ ನೀವು ಸರ್? ಇಲ್ಲಿ ನಾಯಕನಹಟ್ಟಿ ಕಡೆಯಿಂದ ಬರುತ್ತೆ, ಈ ಕಡೆ ಚಳ್ಳಕೆರೆ ಕಡೆಯಿಂದನೂ ಬರುತ್ತೆ. ಅಲ್ಲಿ ಕೊಂಡ್ಕೊಂಡ್ಬರ್ತೀರ ನೀವು? ಕೊಂಡ್ಕೊಂಡ್ಬರ್ತೀವಿ ಸರ್. ಈಗ ಗಡ್ಡೆ ನಾಟಿ ಮಾಡಿ ಎಷ್ಟು ದಿನಕ್ಕೆ ಅದು ಚಿಗುರು ಬರುತ್ತೆ ಸರ್? ಗಡ್ಡೆ ನಾಟಿ ಮಾಡ್ಬಿಟ್ಟು ಚಿಗುರು ಒಂದು 15 ದಿನ ಈಗ ರೆಡಿ ಇರುತ್ತಲ್ಲ ಸರ್, ಅದೇನೋ ಜಲ್ದಿ ಕಾಣಿಸ್ಕೊಂಡ್ಬಿಡುತ್ತೆ, ಸ್ವಲ್ಪ ಕೆಳಗಡೆ ಡ್ರೈ ಮಾಡಿರ್ತೀವಲ್ಲ ಅದು ಹೊರಗಡೆ ಬರಕ 15 ದಿನ ಆಗ್ಬೇಕು. 8-15 ದಿನಕ್ಕೆ ಸಂಪೂರ್ಣ ಚಿಗುರು ಬರುತ್ತೆ? ಚಿಗುರು ಬರುತ್ತೆ ಸರ್. ಈಗೆಲ್ಲ ಸಂಪೂರ್ಣವಾಗಿ ಈ ಒಂದು ಸುಗಂಧರಾಜದ ಗಡ್ಡೆಗಳು ಚಿಗುರು ಬಂದಾಗ ಹಂತ ಹಂತವಾಗಿ ಏನಲ್ಲಿ ನೀವು ಕೃಷಿ ಕೆಲಸಗಳು ಮಾಡ್ತಾ ಬರ್ತೀರಾ ಸರ್? ಈಗ ಸ್ಟಾರ್ಟಿಂಗ್ ಅಲ್ಲಿ ಕಳೆ ಜಾಸ್ತಿ, ಕಾಮನ್ ಆಗಿ ಎಲ್ಲಾ ತೋಟದಲ್ಲೇ ಏನೇ ಹಾಕಿದ್ರು ಬೆಳೆಗಳು ಕಳೆ ಬರುತ್ತೆ. ಕಳೆ ಮತ್ತೆ ನೀರಿನ ಸರ್, ನೀರಿಂದ ಎರಡು ನೋಡ್ಕೊಂಡ್ರೆ ಹನಿ ನೀರಾವರಿ ಮಾಡಿದ್ವಿ ಸರ್. ನಾವು ಸಹಾಯಧನನು ಕೊಟ್ಟಿದ್ದಾರೆ ಕೃಷಿ ಇಲಾಖೆಯಲ್ಲಿ ನಮಗೆ ಹನಿ ನೀರಾವರಿಗೆ, ಅದನ್ನ ನಾವು ಬಳಸ್ಕೊಂಡ್ಬಿಟ್ಟು ನಾವು ಮಾಡ್ತೀವಿ ಸರ್. ಈಗ ಕಳೆಗಳು ಜಾಸ್ತಿ ಬರ್ತವೆ ನಮ್ಮ ಒಂದು ಹೂವಿನ ಬೆಳೆಯಲ್ಲಿ ಅಂತ ಹೇಳಿದ್ರಲ್ಲ, ಅಂದ್ರೆ ಒಳಗೆ ಬೇಸಾಯ ಕ್ರಮ ಮಾಡಕ್ ಬರಲ್ವಾ? ಎಡೆಕುಂಟೆ ಬುಡುಗುಂಟೆ ಈ ತರ ಆಯ್ಸಕ್ ಬರಲ್ವಾ ಸರ್? ಪ್ರತಿ ಸರಿನೂ ಮಾಡಕ್ ಬರಲ್ಲ, ಯಾಕಂದ್ರೆ ಮಳೆಗಾಲದಲ್ಲಿ ಬೇಸಾಯ ಮಾಡಕ್ ಬರಲ್ಲ ಸರ್, ಕೆಸರಾಗಿರುತ್ತೆ, ಕೈಯಲ್ಲೇ ಕಳೆ ತಕ್ಕಂಡು ಮಾಡಬೇಕಾಗುತ್ತೆ. ಅಲ್ಲ, ಹೆಚ್ಚು ಮಳೆ ಬಂದಾಗ ಬೇಸಾಯ ಮಾಡೋದು ಬೇಡ, ಅದ ಇದ್ದಾಗ, ಭೂಮಿ ಅದ ಇದ್ದಾಗ ಬರುತ್ತೆ. ಈಗ ದಾಯ ನೀವು ಪುಡುಗುಂಟೆ ದಾಯಕ ಹಾಕಿರ್ತೀರಿ? ಹೌದು ಸರ್. ಸಾಲ್ ಸೆಂಟರ್ ಅಲ್ಲಿ ಎಡೆಕುಂಟೆ ಹೊಡೆದು ಕಳೆ ನಿರ್ವಹಣೆ ಮಾಡ್ಕೋಬಹುದು. ಎಷ್ಟೋ ಕಳೆ ನಿಮಗೆ ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಸರ್. ಈಗ ಮತ್ತೆ ಇದ್ದಂತ ಕಳೆಯನ್ನ ಕೈಯಿಂದ ಕೇಳಿಸಿ, ಕೈಯಲ್ಲಿ ಸಾಲಲ್ಲಿ ಇರೋದನ್ನೆಲ್ಲ ಕೈಯಲ್ಲಿ ಕಿತ್ತಾಗುತ್ತೆ. ಈಗ ಯಾವುದೇ ಕಳೆನಾಶಕ ಇಂತ ಒಂದು ಸಿಂಪಡಣೆ ಮಾಡಲ್ಲ ನೀವು? ಇಲ್ಲ, ಯಾಕಂದ್ರೆ ನೀವು ಸಾವಯವ ಕೃಷಿ ಮಾಡ್ತಾ ಇದ್ರ. ಹೌದು ಸರ್. ನೀರಿನ ನಿರ್ವಹಣೆ ಅಂತಂದ್ರೆ ಡ್ರಿಪ್ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಿದ್ರ, ಯಾಕನಸ್ತು ನಿಮಗೆ ಈ ಒಂದು ಸುಗಂಧರಾಜ ಬೆಳಿಗ್ಗೆ ಡ್ರಿಪ್ ವ್ಯವಸ್ಥೆ ಮಾಡಬೇಕು ಅಂತ? ಸಾಕಷ್ಟು ನೀರಿದ್ರು ಸಹ ನೀವು. ಸರ್, ಇದು ಒಳ್ಳೆ ಪಾಯಿಂಟ್. ಯಾಕಂದ್ರೆ ಈಗ ನಮಗೆ ಅಡಿಕೆ ಇರೋದ್ರಿಂದ ಇದ್ರ ಜೊತೆ ಇವಾಗ ಅಲ್ಲಿ ಅಡಿಕೆ ಕೆಲಸ ಇದ್ದಾಗ ನಮ್ಗೆ ನೀರು ಕಟ್ಟಕ್ ಆಗಲ್ಲ ಸರ್. ಕಟ್ಟಬಹುದು, ಕಟ್ಟಿದ ನೀರಕ್ಕಿನ್ನ ಡ್ರಿಪ್ ಏನಲ್ಲ, ಕಟ್ಟದೇ ಒಳ್ಳೇದು. ಆದ್ರೆ ಡ್ರಿಪ್ ಯಾಕೆ ಮಾಡಿದ್ ಅಂದ್ರೆ ನಮ್ಗೆ ಬೇರೆ ಕೆಲಸ ಇರೋದ್ರಿಂದ ಡ್ರಿಪ್ ತಿರುವಾಕಿ ನೈಟನು ಹೋಗ್ತವೆ, ಮತ್ತೆ ಡೇನು ನಾವು ಇಲ್ದಾಗನು ನಾವು ತಿರುವಾಕಿ ಹೋಗ್ಬೋದು ಅಂತ. ನೀರ್ ಹಾಯ್ಸೋದು ಉತ್ತಮ ಅಂತ ಹೇಳಿದ್ರ, ಅಂದ್ರೆ ನೀರು ಜಾಸ್ತಿ ವ್ಯಯ ಆಗುತ್ತಲ್ಲ, ನೀರು ಉಳಿತಾಯ ಮಾಡಕಂತಂದ್ರೆ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡ್ರೆ ಉತ್ತಮ ಅಲ್ವಾ? ಹೌದು ಸರ್. ನೀರಿಂದ ಮತ್ತೆ ಬೇರೆ ಕಡೆ 4 ಎಕರೆ ಮೇಂಟೈನ್ ಮಾಡ್ಬೇಕಂದ್ರೆ ಒಂದೊಂದ್ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ, ಆ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಈಗ ನೀರ್ ಐತೆ ಅಂತ ಹೆಚ್ಚೆಚ್ಚಾಗಿ ನಾವು ಬಳಸಬಾರ್ದು ನಮ್ಮ ರೈತರಲ್ವಾ? ಹೌದು ಸರ್, ಹೌದು. ಆ ನೀರಿಂದ ಮತ್ತೆ ಮುಂದೆ ನಮಗೆ ಅದನ್ನು ಕಷ್ಟ ಆಗುತ್ತೆ ಸರ್. ಇವಾಗೇನೋ ಮಳೆ ಚೆನ್ನಾಗಿ ನಡೆಸ್ತಾ ಇದಾವೆ, ನೀರಿಗಾಗಿ ಬಹಳ ಕಷ್ಟನೇ ಪಟ್ಟಿದೀವಿ ಸರ್. ನಾವು ಎಲ್ಲ 18ನೇ ಸಾಲಿನಲ್ಲಿ 19ನೇ ಸಾಲಿನಲ್ಲಿ ಎಷ್ಟೊಂದು ಸಮಸ್ಯೆ ಆಯ್ತು ನೋಡ್ರಿ ನೀರಿಂದ ಅಲ್ವಾ? ಹೌದು ಸರ್, ಹೌದು ಸರ್. ಇಲ್ಲಿ ಕೆರೆ ನೀರು ಕಟ್ತಿದೀವಿ ಸರ್ ಅವಾಗ, ಆ ಟೈಮಲ್ಲಿ ನಮ್ಗೆಲ್ಲ ಕೆರೆ ನೀರಿತ್ತು. 2.5 ಕಿಲೋಮೀಟರ್ ನಮ್ದು ತೋಟ ಇರೋದು ಕೆರೆಯಿಂದ 2.5 ಕಿಲೋಮೀಟರ್ ಇಲ್ಲಿಂದ ಅಲ್ಲಿಗೆ ತಗೊಂಡೋಗೋಷ್ಟೊತ್ತಿಗೆ ಇಲ್ಲಿ ಎಲ್ಲರೂ ಅಲ್ಲಿಲ್ಲಲ್ಲೇ ಅವ್ರು ಕಟ್ ಮಾಡಿ ಅವರೇ ತೀರ್ಕೊಂಡ್ಬಿಡ್ತಿದ್ರು. ನಾವೇನಿದ್ರು ನೈಟ್ ಕಟ್ಟಬೇಕಾಗಿತ್ತು, ನೈಟ್ 11 ಗಂಟೆ ಮೇಲೆ ಹೋಗ್ಬಿಟ್ಟು ನೀರು ಕಟ್ಟಬೇಕಾಗಿತ್ತು. ಅದೆಲ್ಲ ನೆನ್ಸ್ಕೊಂಡ್ರೆ ನೀರು ಉಳಿತಾಯ ಮಾಡ್ಬೇಕು, ಉಳಿತಾಯ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ಮತ್ತೆ ಮೇಲ್ ಗೊಬ್ಬರ ಅಂತಂದ್ರೆ ಏನಿದೆ, ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ? ಏನ್ ಸರ್, ವರ್ಷಕ್ಕೊಂದ್ಸರಿ ಕೊಟ್ರೆ ಸಾಕು ಸರ್, ನನ್ನ ಅನುಭವ. ವರ್ಷಕ್ಕೆ ಬೇಸಿಗೆ ಕಾಲದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಬೇಸಾಯ ಮಾಡಿದ್ರೆ ಸೆಂಟ್ರಲ್ ಎಡೆಕುಂಟೆ ಹೊಡೆದ್ರೆ ಅಷ್ಟೇ ಸಾಕು ಸರ್, ಪೂರ್ತಿ 1 ವರ್ಷದ ಏನು ಕೊಡದಿದ್ರು ನಡೀತಿತ್ತು ಸರ್. ವರ್ಷಕ್ಕೆ ಒಂದೇ ಬಾರಿ ಗೊಬ್ಬರ ಕೊಟ್ಟರೆ ಆಯ್ತು, ಒಂದೇ ಬಾರಿ ಕೊಟ್ರೆ ಆಯ್ತು. ಅಂದ್ರೆ ಈಗ ಯಾವುದೇ ಹೂವಿನ ಬೆಳೆಗೆ ಆಗಿರ್ಬೋದು, ಅಂದ್ರೆ ಈಗ ಮಳೆಗಾಲದಲ್ಲಿ ಜಾಸ್ತಿ ವಾತಾವರಣ ಬದಲಾವಣೆ ಆಗುತ್ತೆ, ಜಿನಿ ಜಿನಿ ಹಿಡ್ಕನಂತ ಮಳೆಗಳು ಇರುತ್ತವೆ, ಮೋಡ ಮುಚ್ಚಿಕೊಂಡು ಇರುವಂತ ಒಂದು ವಾತಾವರಣನೂ ಇರುತ್ತೆ, ಅವಾಗ ರೋಗ ರುಜಿನಗಳು ಬರುವಂತ ಸಂದರ್ಭ ಇರುತ್ತೆ. ಯಾವುದೇ ಒಂದು ಹೂವಿನ ಬೆಳೆಗೆ ಆಗಿರ್ಲಿ, ತರಕಾರಿ ಬೆಳೆಗೆ ಆಗಿರ್ಲಿ, ಯಾವುದೇ ಬೆಳೆಗೆ ಬರುತ್ತೆ. ಅಂದ್ರೆ ನಿಮ್ಮ ಒಂದು ಕೃಷಿಯಲ್ಲಿ ಸುಗಂಧರಾಜ ಹೂವಿನ ಬೆಳೆಗೆ ಏನಾದರೂ ರೋಗ ರುಜಿನ ಈ ತರ ಏನಾದ್ರು ಕಂಡು ಬಂದವ? ಹೌದು ಸರ್, ಬರುತ್ತೆ. ಏನ್ ರೋಗ ಬಂದವು? ಮಳೆಗಾಲದಲ್ಲಿ ಜಾಸ್ತಿ ಅತಿ ನೀರು ನಿಂತ್ಕಂತು ಅಂದ್ರೆ ಗಡ್ಡೆ ಕೊಳೆ ರೋಗ ಅಂತ ಬರುತ್ತೆ. ಮತ್ತೆ ಈ ಫೆಬ್ರವರಿ ಮಾರ್ಚ್ ಅಲ್ಲಿ ಚಳಿಗಾಲದಲ್ಲಿ ನುಸಿ ರೋಗ ಅಂತ ಬರುತ್ತೆ. ಮತ್ತೆ ನೀಲಿ ಫಂಗಸ್ ಅಂತ ಬರುತ್ತೆ. ನೀಲಿ ಫಂಗಸ್ ಅಂದ್ರೆ ಒಂಥರ ಕರಿ ಕರಿ ಆಗೋದು, ಕೆಂಪುಗಾಗೋದು, ಮತ್ ಬಿಳಿ ಮಚ್ಚೆ ರೋಗ ಅಂತ ಬರುತ್ತೆ. ಎಲೆ ಮೇಲೆ ಬರುತ್ತೆ ಅದೆಲ್ಲ? ಎಲೆ ಮೇಲೆ ಬರುತ್ತೆ ಸರ್. ಗಡ್ಡೆ ಕೊಳೆ ರೋಗ ಮಾತ್ರ ಬುಡದಲ್ಲಿ ಬರುತ್ತೆ. ಬುಡದಲ್ಲಿ ಅದು ಗಿಡ ಇಟ್ಕೊಂಡು ಹಿಂಗೆ ಎತ್ತಿದ್ರೆ ಹಂಗೆ ಕಿತ್ತು ಬರುತ್ತೆ ಸರ್. ಅದು ಅಂದ್ರೆ ಗಡ್ಡೆ ಕೊಳೆ ರೋಗ ಬಂತಂದ್ರೆ ಗಿಡನೇ ಸಂಪೂರ್ಣವಾಗಿ ನಾಶ ಆಗುತ್ತೆ. ಗಡ್ಡೆ ಅರ್ಧ ಹೋಗಿರುತ್ತೆ ಸರ್, ಅಲ್ಲಿ ಕೆಳಗಡೆ ಅದು ಹುಳ ತಿಂದಿರುತ್ತೆ ಗಡ್ಡೆ ಒಳಗಡೆ. ಮತ್ತೆ ಸೈಡ್ ಅಲ್ಲಿ ಬೇರೆ ಇರುತ್ತಲ್ಲ ಚೆನ್ನಾಗಿರೋ ಗಡ್ಡೆಗೆ, ಅವಾಗ ಅದಕ್ಕೆ ಔಷಧಿಗಳು ಸಿಂಪರಣೆ ಮಾಡಬೇಕಾಗುತ್ತೆ. ಆದ್ರೂ ಸ್ವಲ್ಪ ಕಂಟ್ರೋಲ್ ಆಗ ಕಿತ್ತಾಕ್ಬಿಟ್ರೆ ಔಷಧಿ ಸಿಂಪರಣೆ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಅಂದ್ರೆ ಆ ಗಡ್ಡೆನ ತೆಗೆದು ಸಂಪೂರ್ಣವಾಗಿ ನಿಮ್ಮ ಜಮೀನಿಂದ ಹೊರಗಾಕ್ಬೇಕು ಸರ್, ಹೊರಗಾಕಿ ಸುಟ್ಟಾಕ್ಬೇಕು ಸರ್. ಅದು ಈಗ ಬೇರೆ ಬೇರೆ ಇನ್ನ ಕೆಲವು ರೋಗ ಹೇಳಿದ್ರ, ಆ ರೋಗ ಬಂದಾಗ ಏನು ಅಲ್ಲಿ ನೀವು ಕ್ರಮ ತಗೊಳ್ತೀರಾ ಸರ್? ಅವಾಗ ಎಲ್ಲ ಕೊಯ್ದಾಗ್ತೀವಿ ಸರ್. ಎಲ್ಲ ಕೊಯ್ದಾಗ್ತೀವಿ ಅಂದ್ರೆ ಈಗ ಹೊಸ ಚಿಗುರು ಬಂದೇ ಬರುತ್ತೆ, ಗಡ್ಡೆ ಕೆಳಗಡೆ ಇದೆ ಅಂದ್ರೆ ಬಂದೇ ಬರುತ್ತೆ. ಅದು ವಾತಾವರಣನೇ ಅದಕ್ಕೆ ಮೊದ್ಲು ಸರ್. ಇವಾಗ ಈಗ ಚಳಿಗಾಲ ಬಂತಂದ್ರೆ ಬೇಸಿಗೆಗಾಲ ಬರುತ್ತಲ್ಲ, ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಸರ್. ಅವಾಗ ಬೇಸಿಗೆ ನುಸಿ ರೋಗ ಬರುತ್ತೆ, ಮಳೆ ಬಂದ ತಕ್ಷಣನೇ ಅದು ಹೋಗುತ್ತೆ ಸರ್. ಈಗ ಯಾವ್ದೇ ನೀವು ಔಷಧಿ ಸಿಂಪಡಣೆ ಮಾಡಲ್ಲ ಸರ್? ಒಂದ್ಸರಿ ಎರಡ್ ಸರಿ ಮಾಡಿದ್ವಿ, ಯಾಕಂದ್ರೆ ಕಂಟ್ರೋಲ್ ಸಿಗಲಿಲ್ಲ. ಒಂದ್ಸರಿ ಎರಡ್ ಸರಿ ಮೊಟ್ಟೆ ಮತ್ತೆ ಇದು ಆಗ್ಲದ ಗಂಜು ಅದನ್ನ ಮಿಕ್ಸ್ ಮಾಡಿ ಹೊಡೆದಿದ್ವಿ ಸರ್. ಅದನ್ನು ಸ್ವಲ್ಪ ಕಂಟ್ರೋಲ್ ಆಗಿತ್ತು ಆ ಟೈಮ್ನಾಗೆ, ಅಷ್ಟು ಮಾತ್ರ ನಾವು ಮಾಡಿದ್ವಿ. ಈಗ ಹೂವಿನ ಮೇಲೆ ಏನಾದ್ರೂ ರೋಗ ಬರುತ್ತೆ? ಹೂವಿನ ಮೇಲೆ ಅಂದ್ರೆ ಹೂವ ನಾವು ಅಳ್ಳಕ್ ಬಿಟ್ರೆ ಹೂವಿಗೆ ಹುಳ ಬೀಳುತ್ತೆ ಸರ್, ಹಸಿರು ಹುಳ ಬರುತ್ತೆ. ಹೂವ ಡೈಲಿ ನಾವು ಬಿಡಿಸ್ತಾ ಇದ್ರೆ ಏನು ಬರಲ್ಲ ಸರ್. ಒಟ್ಟಾರೆ ನೀವು ಒಗ್ಗನ್ನ ಕಟಾವ್ ಮಾಡಿ ಮಾರಾಟ ಮಾಡೋದು? ಹೌದು ಸರ್. ಅದು ಮಧ್ಯಾಹ್ನದ ಮೇಲೆ ಅದು ಇದಾಗುತ್ತೆ ಸರ್, ಅರಳುತ್ತೆ. ಅಷ್ಟೊಳಗೆ ಅವ್ರು ಆರಾಮ ಮಾಡ್ತಾರೆ, ಲೂಸ್ ಹೂವನ್ನ ಕೊಡ್ತೀವಿ ನಾವು. ಈಗ ಸುಮಾರು ಅಂತಂದ್ರೆ ನೀವು 1 ಎಕರೆ ಒಳಗಡೆ ಹಾಕಿದ್ರಲ್ಲ, ಎಷ್ಟು ಸಸಿ ಅದಾವ ಅಂತೇಳಿ ನೀವೇನ್ ಲೆಕ್ಕ ಮಾಡಕ್ ಆಗಿಲ್ಲ? ಲೆಕ್ಕ ಮಾಡಕ್ ಆಗಲ್ಲ ಸರ್. 20 ಚೀಲ ಗಡ್ಡೆ ಹಾಕಿದ್ವಿ. 20 ಚೀಲ ಗಡ್ಡೆ ನಾಟಿ ಮಾಡಿ ಸ್ಟಾರ್ಟ್ ಆಗುತ್ತೆ ಸರ್ ಹೂವು. ಒಂದ್ ಕೆಜಿ, ಎರಡ್ ಕೆಜಿ, ಐದ್ ಕೆಜಿ ಏನೋ ಸ್ಟಾರ್ಟ್ ಆಗುತ್ತೆ ಪ್ರಾರಂಭದಲ್ಲಿ. ಪ್ರಾರಂಭದಲ್ಲಿ ಅಂದ್ರೆ ಒಂದು ಮಿನಿಮಮ್ ಎರಡೂವರೆಯಿಂದ ಮೂರ್ ತಿಂಗಳು ಆಗ್ಬೇಕು ಐದ್ ಕೆಜಿ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಹೋಗ್ತಾ ಒಂದ್ ಆರ್ ತಿಂಗಳು ತಲುಪೋ ಅಷ್ಟೊತ್ತಿಗೆ ಒಂದ್ ಎಕರೆಗೆ 80 ಕೆಜಿ ವರೆಗೂ ಬಿಡಿಸಿದ್ವಿ ಸರ್. ಹೈಯೆಸ್ಟ್ ಅಂದ್ರೆ ಒಂದ್ ಎಕರೆಗೆ 80 ಕೆಜಿ. 80 ಕೆಜಿ ಹೈಯೆಸ್ಟ್ ಅಂದ್ರೆ ಒಂಥರ ಏರಿಳಿತ ಆಗ್ತಾ ಇರುತ್ತೆ. ಒಂದೇ ಲೆವೆಲ್ ಅಲ್ಲಿ ಬರ್ತಿರಲ್ಲ, ಕಡಿಮೆ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಆ ಖಾಲಿಯಾದ ಕಡ್ಡಿಗಳನ್ನೆಲ್ಲ ಕೊಯ್ದಾಗ್ತಿರ್ಬೇಕು ಅವಾಗ ಅವಾಗ. ಈಗ ಒಂದ್ಸಲ ನಾಟಿ ಮಾಡಿದ್ರೆ ಸುಗಂಧರಾಜ ಹೂವಿನ ಗಡ್ಡೆಯನ್ನ ಎಷ್ಟು ವರ್ಷದವರೆಗೆ ಬೆಳಿಬಹುದು? 3 ವರ್ಷದವರೆಗೂ ಬರುತ್ತೆ ಸರ್. ಈಗ 3 ವರ್ಷದ ನಂತರ ಮತ್ತೆ ಆ ಬೆಳೆ ತೆಗಿಬೇಕಾಗುತ್ತೆ. ಬೆಳೆ ತೆಗೆದು ಮತ್ತೆ ಅದೇ ಗಡ್ಡೆನ ಬೇರೆ ಕಡೆ ಅದನ್ನ ನಾಟಿ ಮಾಡ್ಕೋಬೇಕು. ಅಂದ್ರೆ ಅದೇ ಜಮೀನಿಗೆ ನಾಟಿ ಮಾಡಬಾರ್ದು? ಅದೇ ಜಮೀನಿಗೆ ನಾಟಿ ಮಾಡಬಾರ್ದು ಸರ್. ಯಾಕೆ? ಬೆಳೆ ಪರಿವರ್ತನೆ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರ? ಆ ಬೆಳೆಯಲ್ಲಿ ಮತ್ತೆ ಅದರಲ್ಲೇ ಇರುವಂತ ರೋಗ ಇರುತ್ತೆ, ಅದು ಮತ್ತೆ ಮತ್ತೆ ಇವಾಗ ಅದೇ ಜಾಗಕ್ಕೆ ಹಾಕಿದ್ವಂದ್ರೆ ಅದನ್ನ ಹಂಗೆ ಅಂಟ್ಕೊಂಡಂತೆ. ಹಂಗಾಗ್ಬಿಟ್ಟು ಬೇರೆ ಬೆಳೆನ ಚೇಂಜ್ ಮಾಡಿದ್ರೆ ರೋಗಗಳು ಕಂಟ್ರೋಲ್ ಆಗುತ್ತೆ. ಪ್ರತಿ ದಿನ ಅಂತಂದ್ರೆ ಪ್ರಾರಂಭದಲ್ಲಿ ನಿಮಗೆ 2 ಕೆಜಿ 3 ಕೆಜಿ ಹೂ ಸಿಗುತ್ತೆ, ನಂತರ 80 ಕೆಜಿ ವರೆಗೆ ಸಿಗುತ್ತೆ ಅಂತ ಹೇಳಿದ್ರ. ಈಗ ಪ್ರಾರಂಭದಲ್ಲಿ ನೀವು ಸ್ವಲ್ಪ ಸಿಕ್ಕಂತ ಹೂಗಳನ್ನ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ಇಲ್ಲೇ ದುರ್ಗದ ಮಾರ್ಕೆಟ್ ಇದೆ. ಕಟಾವ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ನಾನು 3 ಜನ ಹೋಗ್ತೀವಿ ಸರ್. ಜಾಸ್ತಿ ಹೂವು ಇದ್ರೆ 4 ಗಂಟೆಗೆ ಹೋಗ್ತೀವಿ ಸರ್. ಬೆಳಗಿನ ಜಾವ 4 ಗಂಟೆಗೆ ಹೋಗ್ತೀವಿ. 8 ಗಂಟೆಗೆ ಎಲ್ಲ ಕಿತ್ ಬಿಡ್ತೀವಿ ಸರ್. 8 ಗಂಟೆ ಒಳಗಡೆ ಕಿತ್ತರೆ 9 ಗಂಟೆಗೆ ಮಾರ್ಕೆಟ್ ಇದೆ, ಮಾರ್ಕೆಟ್ಗೆ ತಗೊಂಡು ಹೋಗಿ ಸರ್. ಈಗ ಪ್ರಾರಂಭದಲ್ಲಿ ಸ್ವಲ್ಪ ಹೂ ಸಿಕ್ತಲ್ಲ, ಅವಾಗ ಏನಾದ್ರು ನೀವು ನೀವೇ ಆರ ಕಟ್ಟಿ ಮಾರಾಟ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಸರ್? ಅದು ನಮಗೆ ಬರಲ್ಲ ಸರ್, ಯಾಕಂದ್ರೆ ನಾವು ಅನುಭವ ಬೇಕು. ಆ ಅನುಭವ ನಮಗೆ ಮಾಡಬಹುದು ಅದನ್ನ. ಬೇರೆ ಬೇರೆ ಕೆಲಸ ಇರೋದ್ರಿಂದ ಬೇರೆ ಅಡಿಕೆ ಮತ್ತೆ ಮತ್ತೆ ಇದರಲ್ಲಿ ನೀರು ಆಯಿಸೋದು ಕಳೆ ಕೀಳೋದು ಎಲ್ಲ ಇರುತ್ತಲ್ಲ ಸರ್, ಹಂಗಾಗ್ಬಿಟ್ಟು ಅದನ್ನ ಮಾಡಕ್ಕಾಗಲ್ಲ ಸರ್. 5-6 ಕೆಜಿ ಆದ್ರೆ ಮಾಡಬಹುದು, 30-40 ಕೆಜಿ 50 ಕೆಜಿ ಬಂತಂದ್ರೆ ಅದನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಸರ್. ಅವ್ರ ಅದ್ರ ಅನುಭವ ಇರುತ್ತೆ, ಅಂಗಡಿಯಲ್ಲೇ ಕೊಟ್ಬಿಡ್ತೀವಿ. ಈಗ ಹೆಚ್ಚು ನಿಮಗೆ ಇಳುವರಿ ಬರೋದು ಅಂತಂದ್ರೆ ಹೂವು ಏನು ಮಳೆಗಾಲದಲ್ಲಿ ಬರುತ್ತೋ ಅಥವಾ ಬೇಸಿಗೆ ಕಾಲದಲ್ಲಿ ಬರುತ್ತೋ ಅಥವಾ ಚಳಿಗಾಲದಲ್ಲಿ ಬರುತ್ತೋ ಸರ್? ಮಳೆಗಾಲದಲ್ಲಿ ಜಾಸ್ತಿ ಸರ್ ನಮ್ನೆಲ್ಲ. ಬೇರೆಯವರು ಅನುಭವ ತಕ್ಕಂಗೆ ಈಗ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಹೂವು ಬರುತ್ತೆ ಅಂತಾರೆ. ನಮ್ದು ಕಪ್ಪು ಭೂಮಿ ಆಗಿರೋದ್ರಿಂದನೋ ಅಥವಾ ನಮ್ದು ಈ ಇಲ್ಲಿ ವಾತಾವರಣ ಚಿತ್ರದುರ್ಗ ವಾತಾವರಣ ಸರೌಂಡಿಂಗ್ ನಾಗೆ ಇಲ್ಲಿ ಇರೋದ್ರಿಂದ ಆತರ ಆಗ್ತಾ ಇದೆ ಗೊತ್ತಿಲ್ಲ. ನಮ್ದು ಮಳೆಗಾಲದಲ್ಲಿ ಜಾಸ್ತಿ ಆಗ್ತಾ ಇದೆ ಸರ್ ಹೂವು. ಅಂದ್ರೆ ಭೂಮಿ ತಂಪಿರುತ್ತೆ, ಹೆಚ್ಚು ಇಳುವರಿ ಬರುತ್ತೆ ಹೂವಿನ. ಹೌದು ಸರ್. ಈಗ ಆಷಾಢ ಮತ್ತೆ ಶ್ರಾವಣ ದೀಪಾವಳಿ ದಸರಾವರೆಗೂ ಒಳ್ಳೆ ಹೂವು ಬರುತ್ತೆ ಸರ್ ನಮ್ದು. ಆಮೇಲೆ ಜನವರಿ ಫೆಬ್ರವರಿ ಬಂತಂದ್ರೆ ಅವಾಗ ಕಡಿಮೆ ಆಗ್ತಾ ಹೋಗುತ್ತೆ, ಅವಾಗ ಸ್ವಲ್ಪ ರೋಗ ತಗೊಳ್ಕೊಳತ್ತೆ, ಈ ವಾತಾವರಣ ಎಲ್ಲ ಮಿಸ್ಟೇಕ್ ಆಗ್ಬಿಟ್ಟು ಅದರಿಂದಾನೇ ರೋಗ ಬರುತ್ತೆ. ಈಗ 50 ಕೆಜಿ 60 ಕೆಜಿ 70 ಕೆಜಿ ಹಿಂಗು ಜಾಸ್ತಿ ಸಿಕ್ಕಾಗ ಅಂತಂದ್ರೆ ಮನೇಲೆ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ ಸರ್? ಮಾಡ್ಬೋದು ಸರ್. ಒಬ್ರು ಮಿನಿಮಮ್ 20-25 ಕೆಜಿ ವರೆಗೂ ಒಬ್ಬೊಬ್ರು ಬಿಡಿಸ್ತೀವಿ. 2-3 ತಾಸಿಗೆ ಸರ್. ಯಾಕಂದ್ರೆ ಇವಾಗ ಇನ್ನು ಜಾಸ್ತಿ ಇರೋದ್ರಿಂದ ನಾವು ಇನ್ನು 3-4 ಗಂಟೆಗೆ ಹೋಗಿದ್ವಿ, 3-2 ಗಂಟೆಗೆ ಹೋಗಿದ್ವಿ ಹೂವು ಬಿಡಿಸಕ್ ಬೆಳಗಿನ ಜಾವ. ಈಗ 3 ಗಂಟೆಗೆ ನೀವು ಹೋದ್ರೆ ಅವಾಗೆಲ್ಲ ಇನ್ನು ಕತ್ತಲು ಇರುತ್ತೆ, ಸೂರ್ಯನ ಹುಟ್ಟಿರಲ್ಲ. ಹೌದು ಸರ್. ಹೌದು, ಸಮಸ್ಯೆ ಆಗುತ್ತಲ್ಲ ಸರ್? ಸಮಸ್ಯೆ ಏನಿಲ್ಲ, ಬೆಳದಿಂಗಳ ಬೆಳಕಿರುತ್ತೆ. ಮತ್ತೆ ಈಗ ನಮ್ಗೆ ಸಿಟಿ ನಿಯರ್ ಇರೋದ್ರಿಂದ ಅದ್ರದ್ ಬೆಳಕಿನ ನಮಗೆ ಅಲ್ಲಿ ತೋಟದಲ್ಲಿ ಬೀಳೋದ್ರಿಂದ ನಮಗೇನು ಅಷ್ಟು ಸಮಸ್ಯೆ ಇಲ್ಲ ಸರ್. ಬಿಳೆ ಹೂವು ಹಂಗೆ ಕಾಣ್ತಾ ಇರುತ್ತೆ ಸರ್. ಹೂ ಕಾಣ್ತವೆ, ಬಟ್ ಕೆಳಗೆ ಈಗೆಲ್ಲ ಗಿಡ ಬೆಳೆದಿರ್ತವೆ. ಈಗೆಲ್ಲ ನಾವು ಇವತ್ತು ಉಪ್ಪಿಗೆ ಇದರಬೇಕಾಗತ್ತಲ್ವಾ? ಹೌದಾ? ಈಗ ನಮಗೆ ಹಣದ ಆಸೆಗೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ, ಸಮಸ್ಯೆಗಳು ಬರ್ತವೋ, ಆಕಸ್ಮಿಕ ಘಟನೆಗಳು ನಡೆದ್ಬಿಡ್ತವೆ. ಈಗ ಸಂಪೂರ್ಣ ಸೂರ್ಯ ಉದಯ ಆದ್ಮೇಲೆ ನಾವು ಏನಾದ್ರೂ ಕೃಷಿ ಕೆಲಸಗಳಲ್ಲಿ ತೊಡಗಿದ್ರೆ ಉತ್ತಮ ಅಂತ ಹೇಳ್ತಾರೆ ಸರ್. ಉತ್ತಮ ಅಂತ ಹೇಳ್ಬಹುದು, ಆದ್ರೆ ಕೂಲಿ ಆಳುಗಳು ಆ ಟೈಮ್ಗೆ ನಮಗೆ ಬರಲ್ಲ. ಈಗ ಬೆಳಗಿನ ಜಾವ ನಮಗೆ ಡೈಲಿ ಒಂದಿನ ತಪ್ಪಿಸ್ದಂಗೆ 365 ದಿನ ಬರುತ್ತೆ ಇದು ಸುಗಂಧರಾಜ. 200 ರೂಪಾಯಿ ಕೊಡ್ತೀನಿ ಬರ್ರಿ 2-3 ಗಂಟೆಗೆ ಅಂದ್ರೂ ಯಾರು ಬರಲ್ಲ ಸರ್. ಈಗ ಲೇಟ್ ಆಗಿ ನೀವು ಕಟಾವ್ ಮಾಡ್ಕೊಂಡು ಮಾರ್ಕೆಟ್ಗೆ ಹೋದ್ರೆ ನಿಮಗೆ ಮಾರ್ಕೆಟ್ ಸಿಗಲ್ಲ. ಈಗ ಮಾರ್ಕೆಟ್ ಅಂತಂದ್ರೆ ಚಿತ್ರದುರ್ಗ ಅಷ್ಟೇ ನೀವು ಮಾರಾಟ ಮಾಡೋದು? ಹೌದು ಸರ್. ಈಗ ಬೇರೆ ಬೇರೆ ಕಡೆ ಎಲ್ಲ ರೇಟ್ ಚೆನ್ನಾಗಿದ್ರೆ ಬೇರೆ ಕಡೆ ಒಯ್ಯಲ್ಲ ನೀವು ಸರ್? ತುಮಕೂರು ಎಲ್ಲ ಹೋಗ್ತಾರೆ ಈ ಕಡೆ ಎಲ್ಲ, ಹಿರಿಯೂರ್ ಸೈಡ್ ಅವರೆಲ್ಲ ತುಮಕೂರ್ಗೆ ಹೊಡಿತಾರೆ. ಆದ್ರೆ ನಾವೇನು ಅಲ್ಲಿ ಹೋಗಿ ಟ್ರೈ ಮಾಡಿಲ್ಲ ಸರ್. ಇನ್ನು ರೇಟ್ ಅಂತಂದ್ರೆ ಯಾವ ರೀತಿ ನಿಗದಿ ಮಾಡ್ತಾರೆ ಅಲ್ಲಿ ಸರ್? ಈಗ ಮುಂಚೆ ಹರಾಜು ಆಗ್ತಿತ್ತು, ಗುಂಪಿಗೆ ಇಷ್ಟ ಅಂತ ಅಥವಾ ಒಂದು ಕೆಜಿಗೆ ಇಷ್ಟ ಅಂತ, ಗುಂಪೆಗೆ ಇಷ್ಟ ಅಂತಂದು ಒಂದ್ 2-2.5 ಕೆಜಿ 3 ಕೆಜಿ ಒಂದ್ ಗುಂಪೆ ಮಾಡ್ಬಿಟ್ಟು ಒಂದ್ ಗುಂಪೆಗೆ ಹರಾಜು ಆಗ್ತಿತ್ತು. ಈಗ ಬಂದ್ಬಿಟ್ಟು ಈಗ ಒಂದು 2 ವರ್ಷದಿಂದ ತೂಕದ ಲೆಕ್ಕ ಕೊಡ್ತಾ ಇದ್ದಾರೆ. ತೂಕದ ಲೆಕ್ಕ ಅಂದ್ರೆ ಕೆಜಿಗೆ ಎಷ್ಟು ಅಂತ ಹೇಳಿ ರೇಟ್ ರೇಟ್ ಸರ್? ಕೆಜಿಗೆ 5 ರೂಪಾಯಿ ಕೆಜಿನಿಂದನು ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಆಷಾಢದಲ್ಲಿ ಶೂನ್ಯವಲ್ಲಿ ಅವಾಗ ರೇಟ್ ಇರಲ್ಲ. ಅದೇ ದೀಪಾವಳಿ ದಸರಾ ಮತ್ತೆ ಇದರಲ್ಲೆಲ್ಲ 500 ರೂಪಾಯಿ ಕೆಜಿ ವರೆಗೂ ಮಾರಿದೀವಿ ಸರ್. 5 ರೂಪಾಯಿಂದ 500 ರೂಪಾಯಿ ಕೆಜಿ ವರೆಗೂ ಆಗುತ್ತೆ. ಅದೊಂದು ಸೀಸನ್ ಸೀಸನ್ ಸರ್. ಇವಾಗ ಶ್ರಾವಣ ಬಂತಂದ್ರೆ ಶ್ರಾವಣ ಬರೋ ಟೈಮ್ ಮಿನಿಮಮ್ 50-60 ರೂಪಾಯಿ ಇದ್ದೇ ಇರ್ತದೆ. ಹೋದ ವರ್ಷ ಎಲ್ಲ 100 ರೂಪಾಯಿ 120 ರೂಪಾಯಿ ವರೆಗೂ ನಾವು ಕೊಟ್ಟಿದ್ವಿ ರೆಗ್ಯುಲರ್ ಆಗಿ ಡೈಲಿ. ಆ ಟೈಮಲ್ಲಿ ನಮಗೆ 5 ರೂಪಾಯಿ ಸಿಕ್ಕಿದ್ದ ಅವಾಗ ಲಾಸ್ ಆಗಿರುತ್ತಲ್ಲ, ಅದನ್ನ ನಮಗೆ ಕವರ್ ಆಗುತ್ತೆ. ಈಗ ಸೀಸನ್ ಅಲ್ಲಿ ನೀವು 500 ರೂಪಾಯಿ ಮಾರಾಟ ಮಾಡಿರ್ತೀರಪ್ಪ ಯಾವ್ದೋ ಒಂದು ಹಬ್ಬದಲ್ಲಿ, ದಿಢೀರ್ನೆ 20 ರೂಪಾಯಿ ಬಂದಾಗ ಕೆಜಿಗೆ, ಅಂದ್ರೆ ನಿಮ್ಮ ಮನಸ್ಸಿಗೆ ಏನನ್ಸುತ್ತೆ ಸರ್? ಅವಾಗ ಏನಪ್ಪ ಅಂದ್ರೆ ನಾವು ಹುಮ್ಮಸ್ ಕಳ್ಕೊಂಬಾರ್ದು ಸರ್. ರೈತರದು ಹಿಂಗೆ ಅಂತ ಹೇಳಕ್ ಬರಲ್ಲ. ಸಂಬಳಕ್ಕೆ ಹೋದ್ರೆ ಇವಾಗ ನನ್ಗೆ ಇಷ್ಟು ಈ ತಿಂಗಳಿಗೆ ಸ್ಯಾಲ್ರಿ ಅಂತ ನಾವು ಫಿಕ್ಸ್ ಮಾಡಬಹುದು. ಆದ್ರೆ ರೈತರದ್ದು ಹಂಗಲ್ಲ ಸರ್, ಅದು ಅವತ್ತಿಂದ ಏನಿರುತ್ತೋ ಅದು ಆಗುತ್ತೆ, ಮತ್ತೆ ಅದಕ್ಕೆಲ್ಲ ಸುಧಾರಿಸ್ಕೊಂಡು ಹೋಗ್ತೀವಿ ಸರ್. ಈಗ ಸರಾಸರಿ ಒಂದು ರೇಟ್ ಸಿಗುತ್ತೆ ನಿಮ್ಗೆ ಅಲ್ವಾ? ಈಗ 500 ರೂಪಾಯಿ ಸಿಕ್ಕಾಗ 20 ರೂಪಾಯಿ ಸಿಕ್ಕಾಗ ಒಂದು ಲೆವೆಲ್ ಬರುತ್ತೆ ಅಲ್ಲಿ ರೇಟ್ ಇಂದ ಅಲ್ವಾ? ಪ್ರತಿದಿನ ಕಟ ಮಾಡಬೇಕು ಅಂತ ಹೇಳಿದ್ರ, ಪ್ರತಿನಿತ್ಯ ಮುಂಜಾನೆ ಬೇಗ ನೀವು ಜಮೀನಿಗೆ ಹೋಗಿ ಹೂ ಕಟ ಮಾಡ್ತಿರಲ್ಲ ಅಂದ್ರೆ ದಿನ ಕಳೆದಂಗೆಲ್ಲ ಬೆಳೆಬಾರ್ದು ಅಂತ ಎಂದಾದ್ರೂ ಅನ್ಸಿದೀಯ? ಇಲ್ಲ ಸರ್, ಆತರ ಯಾವಾಗ್ಲೂ ಅನ್ಸಿಲ್ಲ. ಯಾಕಂದ್ರೆ ಮಾಡೋದೇ ಅದೇ ಕೆಲಸ ಅಲ್ಲ, ನಮಗೆ ಇದು ಹುಮ್ಮಸ್ ತಂದು ಕೊಟ್ಟಿದೆ. ಬೆಳಗ್ಗೆ ಟೈಮ್ ನಮ್ಗೆ ವಾಕ್ ಆದಂಗಾಗುತ್ತೆ. ನಮ್ಮ ಅಪ್ಪಾಜಿ ಅಮ್ಮ ನಮ್ಗೆ ಅವ್ರ ಕೆಲಸ ಇರ್ಬೇಕು ನಮಗೆ. ಇವಾಗ ಹೂವು ಇಲ್ಲ ಅಂದ್ರೆ ನಮ್ಗೆ ಏನೋ ಒಂಥರ ಕಳ್ಕೊಂಡಂಗ ಆಗುತ್ತೆ ಸರ್ ಮನೆಗೆ. ಹೌದು, ಪ್ರತಿನಿತ್ಯ ನಿಮಗೆಲ್ಲ ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಅಭ್ಯಾಸ ಆಗಿರುತ್ತೆ. ಎದ್ದ ತಕ್ಷಣ ಮುಖ ತೊಳೆದು ಟೀ ಕುಡಿದು ಹೋಗಿ ಹೂವ ಕಿತ್ಕೊಂಡ್ಬಂದ್ರೆ ನಮ್ಗೆ ಅವತ್ತಿನ ದಿನ ಏನೋ ಒಂಥರ ವಾಕ್ ಆದಂಗಾಗುತ್ತೆ. ಇವಾಗೆಲ್ಲ ಬೇಕಂತಾನೆ ವಾಕ್ ಹೋಗ್ತಾ ಇದ್ರಲ್ಲ ಸರ್, ವ್ಯಾಯಾಮ ಅದು ಇದು ಮಾಡ್ತಿದ್ರೆ ನಮ್ಗೆ ಅದೇ ಅದರಲ್ಲೇ ಎಲ್ಲ ನಾವು ನೋಡ್ಕೊಂಡಿದ್ದೀವಿ. ಎಲ್ಲ ಹೂ ಕಟಾವ್ ಅಂತಂದ್ರೆ ಏನು ಚೀಲದಲ್ಲಿ ಹಾಕೊಂಡ್ಬರ್ತೀರ ಕಟಾವ್ ಮಾಡಿ? ಕಟಾವ್ ಮಾಡಿ ಚೀಲದಲ್ಲಿ ಹಾಕೋದು. ಬೇರೆ ಕಡೆ ಈಗ ಸುಗಂಧ ರಾಜ ಬಿಟ್ಟು ಬೇರೆ ಬೇರೆ ಹೂವನ್ನ ಬೆಳೀತಾ ಇದ್ದಾರೆ. ಕೆಲವು ಕಡೆ ಚೆಂಡು ಬೆಳೀತಾ ಇದಾರೆ, ಕಲಾ ಸಂತಿಗೆ ಬೆಳೀತಾ ಇದಾರೆ, ಕೆಲವೊಂದು ನಾನಾ ತಳಿಯ ಮಲ್ಲಿಗೆ ಹೂವನ್ನ ಬೆಳೀತಾ ಇದ್ದಾರೆ, ಕನಕಾಂಬರ ಬೆಳೀತಾ ಇದ್ದಾರೆ. ಅದನ್ನೆಲ್ಲ ನೋಡಿ ನಿಮ್ಗೆ ಏನಾದ್ರು ಇದ್ರ ಜೊತೆಗೆ ಬೇರೆ ಬೇರೆ ಹೂವಿನ ಬೆಳೆಗಳನ್ನ ಬೆಳಿಬೇಕಂತ ಅನ್ಸಿದ್ಯಾ ಸರ್? ಅನ್ನಿಸಿತ್ತು. ನಾವು ಇದಕ್ಕಿಂತ ಮುಂಚೆ ಸುಗಂಧ ರಾಜ ಹಾಕಕ್ಕಿಂತ ಮುಂಚೆ ನಮಗೆ ಕನಕಾಂಬರ ಹಾಕ್ಬೇಕನ್ನೋದು ಒಂದು ಬಹಳ ಇದಿತ್ತು ಸರ್, ಆಸೆ ಇತ್ತು. ಅಡಕೆ ಗಿಡದಲ್ಲಿ ಹಾಕ್ಬೇಕಂತ ಆಸೆ ಇತ್ತು. ಮಿತ್ಕೆಪುರದಲ್ಲಿ ಬೀಜ ತಂದು ನಾನು ಸಸಿ ಮಾಡ್ಕೊಳ್ಬೇಕಂತಂದ್ರೆ ರೆಡಿ ಮಾಡ್ಕೊಂಡಿದ್ದೆ. ಆದ್ರೆ ನಮ್ ನೆಲ ಏನ ಅದು ಕನಕಾಂಬರ ಬರಲ್ಲ ಅನ್ಸುತ್ತೆ. ಎರಡ್ ಸರಿ ತಂದು ಟ್ರೈ ಮಾಡಿದ್ರು ಅದು ಸಸಿ ಬರಲಿಲ್ಲ ಸರ್. ಅದಕ್ಕೆ ನನಗೆ ಅಲ್ಲಿಗೆ ನಿರಾಸೆ ಆಯ್ತು. ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ನೋಡ್ಕೊಂಡ್ ಬಂದೆ. ಮಲ್ಲಿಗೆ ಬೆಳಿಬೇಕು ಅನ್ನೋದು ಆಸೆ, ದುಂಡು ಮಲ್ಲಿಗೆ, ಅದನ್ನು ನೋಡ್ಕೊಂಡ್ ಬಂದೆ. ನಮಗೆ ಮುಂಚೆಯಿಂದನೂ ಇದು ಸುಗಂಧರಾಜ ಏನೋ ಒಂದು ಚೆನ್ನಾಗಿ ಕೈ ಹಿಡಿತತೆ ಅಂತಂದ ಹೇಳ್ಬಿಟ್ಟು ಇದನ್ನ. ಈಗ ಸಾಕಷ್ಟು ವರ್ಷದಿಂದ ಈ ಸುಗಂಧರಾಜ ಹೂವಿನ ಬೆಳೆಯನ್ನ ಬೆಳೀತಾ ಇದ್ರಲ್ಲ, ಅಂದ್ರೆ ಬೇರೆ ರೈತರಿಗೆ ಏನಾದ್ರೂ ಈ ಗಡ್ಡೆ ಬೇಕು ಅಂತಂದ್ರೆ ಅವ್ರು ಹೊಸದಾಗಿ ನಾಟಿ ಮಾಡಂತವರಿಗೆ ನಿಮ್ಮ ಜಮೀನಿನಲ್ಲಿ ಏನಾದ್ರೂ ಗಡ್ಡೆ ಸಿಗ್ತಾವ ಅವರಿಗೆ? ಸಿಗುತ್ತೆ ಸರ್. ಈಗ ನಾವು ಹಾಕಿ 2 ವರ್ಷ ಆಗಿದೆ. ಈಗ ಆಲ್ರೆಡಿ ಇವತ್ತು ನಾನು ಬಿಡಿಸೆ ಬಂದಿದ್ದು ಹೂವನ್ನ, ಇನ್ನೊಂದ್ ವರ್ಷ ಅಂತ ಇರುತ್ತೆ. ಈಗಲೂ ಕೇಳ್ತಾ ಇದಾರೆ ಅಲ್ಲೆಲ್ಲ ಇಳುವರಿ 70-80 ಕೆಜಿ ಎಲ್ಲ ಬರ್ತಿರ್ದವಲ್ಲ, ಎಲ್ಲ ಕೇಳ್ತಾರೆ ಗಡ್ಡೆ ಯಾವಾಗ ತೆಗಿತೀರಾ, ನಮಗೂ ಬೇಕಂತಂದ್ರೆ. ಅಂದ್ರೆ ಬೇಕಾದಂತ ರೈತರು ಬೇಕು ಅಂತ ಬಂದ್ರೆ ಕೊಡ್ತೀರಾ ನೀವು? ಕೊಡ್ತೀವಿ ಸರ್. ಮತ್ತೆ ನಮಗೆ ಯಾರ್ದನ್ನ ಟಚ್ ಇದ್ರೆ ಮತ್ತೆ ಎಲ್ಲಾದ್ರೂ ಗಡ್ಡೆ ಸಿಗುತ್ತೆ ಅನ್ನೋ ಮಾಹಿತಿನೂ ನಾನು ಹೇಳ್ತೀನಿ ಸರ್. ನಮಗೆ ಅವ್ರಿಗೆಲ್ಲ ಹೋಗಿ ಕೊಡಿಸಿ ಬಂದಿದ್ದೀನಿ ಸರ್. ಮಂಜುನಾಥ್ ರೆಡ್ಡಿ ಅವರೇ, ಈ ಒಂದು 1 ಎಕರೆ ಒಳಗಡೆ ನೀವು ಸುಗಂಧರಾಜ ಹೂವನ್ನ ಬೆಳೀತಾ ಇದ್ರಾ, ಸುಮಾರು ಅಂತಂದ್ರೆ ಈ 1 ಎಕರೆ ಹೂವನ್ನ ಬೆಳಿಬೇಕಂತಂದ್ರೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಸರ್, ಸ್ಟಾರ್ಟಿಂಗ್ ಅಲ್ಲಿ 80,000 ಖರ್ಚು ಬಂತು ಸರ್. ಸ್ಟಾರ್ಟಿಂಗ್ ಈಗ ಆಳವಾದ ಬೇಸಾಯ ಫಸ್ಟ್ ಇಂದ ಮಾಗಿ ಹೊಡೆದಗಳಿಂದ ಲೆಕ್ಕ ಹಾಕಿದ್ರೆ, ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ವಿ, ಅದೆಲ್ಲ 80,000 ಖರ್ಚು ಬಂತು ಸರ್. 80,000 ಖರ್ಚು ಬಂದ್ರೆ ಮೊದಲನೇ ವರ್ಷದ ಬೆಳೆ ಎಲ್ಲ ಸರಾಸರಿ 1.5 ಲಕ್ಷ ಆಯ್ತು ಸರ್. ಖರ್ಚು ತೆಗೆದು ಎಷ್ಟು ಉಳಿತು ನಿಮಗೆ? ಖರ್ಚು ತೆಗೆದು 70,000-80,000 ಉಳಿತು ಸರ್ ಮತ್ತೆ ಮೊದಲನೇ ವರ್ಷ. ಈ 2ನೇ ವರ್ಷದಲ್ಲಿ 30,000-40,000 ಅಷ್ಟೇ ಸರ್ ಖರ್ಚು ಬಂದಿದ್ದು ಈ ಗೊಬ್ಬರಕ್ಕೆ ಮತ್ತೆ ಕಳೆ ನಿರ್ವಹಣೆಗೆ. ಎಲ್ಲ 2 ಲಕ್ಷ ಬಂತು ಸರ್. 2 ವರ್ಷದಿಂದ ವರ್ಷಕ್ಕೆ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಖರ್ಚು ಕಡಿಮೆ ಆಗುತ್ತೆ. ಖರ್ಚು ಕಡಿಮೆ ಆಗ್ಲೆಲ್ಲ ಗಡ್ಡೆ ತೆಗಿಯಂಗಿಲ್ಲ ಮತ್ತೆ ನಾಟಿ ಮಾಡಂಗಿಲ್ಲ, ಆತರ ಆ ಕೆಲಸ ಇರೋದ್ರಿಂದ ಈಗ ಖರ್ಚು ಕಡಿಮೆ. ಈಗ ಹೂವೆಲ್ಲ ಸಂಪೂರ್ಣವಾಗಿ ಬಿಡ್ತು ಅಂತಂದ್ರೆ ಆ ಕಡ್ಡಿನೆಲ್ಲ ಮುರಿದಾಕ್ಬೇಕಾಗುತ್ತೆ. ಕಡ್ಡಿನ ಎಲ್ಲ ಮುರಿದ್ರೆ ಬುಡದವರೆಗೆ ಮುರಿಬೇಕಾಗುತ್ತೆ. ಬುಡದವರೆಗೂ ಗಡ್ಡೆ ಬಿಟ್ಟು ಇಂಚ್ ಬಿಟ್ಬಿಟ್ಟು ಗಡ್ಡೆಯಿಂದ ಮತ್ತೆ ಅದನ್ನ ಕೊಯ್ಕೊಂಡು ಹೊರಗೆ ತೆಗಿಬೇಕು ಸರ್. ಕಡ್ಡೆ ಅಂದ್ರೆ ಅಲ್ಲಿ ಹಾಕಕ್ ಬರಲ್ಲ ಕಡ್ಡಿ ಕೊಯ್ದಂತ ಸರ್. ಕಡ್ಡಿ ಕೊಯ್ದಂತಂದ್ರೆ ಒಂದು ಗುಂಡಿ ಮಾಡ್ಬಿಟ್ಟು ಗುಂಡಿ ಎಲ್ಲ ಹಾಕಿ ಅದ್ರಲ್ಲಿ ಗೊಬ್ಬರ ಮಣ್ಣು ಹಾಕ್ಬಿಟ್ಟು ಅದನ್ನ ಮತ್ತೆ ಗೊಬ್ಬರ ಮಾಡ್ಕೊಂಡ್ರಿ ಸರ್. ಅದ್ರ ಜೊತೆ ಏನಾದ್ರೂ ಹೈನುಗಾರಿಕೆ ಏನಾದ್ರೂ ಅದ್ರ ಜೊತೆ ಇದ್ದಿದ್ರೆ, 2 ಆಕಳ 1 ಎಕರೆ ಸುಗಂಧರಾಜ ಇದ್ರೆ 2 ಆಕಳನ ಮೇಯಿಸ್ಬೋದು ಸರ್. ಅಷ್ಟು ಗಡ್ಡಿ ಸಿಗುತ್ತೆ. ಈಗ ನೀವ್ ಒಂದ್ ಮಾತು ಹೇಳಿದ್ರ, ನಮಗೆ ವರ್ಷ 1-30,000 ಅಷ್ಟೇನೆ ಖರ್ಚು ಬರೋದು ಇತ್ತೀಚೆಗೆ 2ನೇ ವರ್ಷ 3ನೇ ವರ್ಷದಿಂದ. ಅದು ಯಾಕಪ್ಪ ಅಂತಂದ್ರೆ ನಾವು ಸಾವಯವ ಕೃಷಿ ಮಾಡ್ತಾ ಇದ್ವಿ, ಬೇರೆ ಕೊಟ್ಟಿಗೆ ಗೊಬ್ಬರಕ್ಕೆ ಅಷ್ಟೇನೆ ಖರ್ಚು ಬರುತ್ತೆ ಅಂತ ಹೇಳಿದ್ರೆ. ಈಗ ನೀವೇ ಹೇಳಿದ್ರ ಅದ್ರಲ್ಲಿ ಬರ್ತಕ್ಕಂತ ಏನು ಸೊಪ್ಪಿನ ಗಡ್ಡೆಗಳದವ ಅದನ್ನ ಹೈನುಗಾರಿಕೆ ಬಳಸಬಹುದು ಅಂತ ಹೇಳಿದ್ರ. ಈಗ ನೀವು ಹೈನುಗಾರಿಕೆ ಮಾಡಿದ್ರೆ ವರ್ಷ 30,000 ರೂಪಾಯಿ ಖರ್ಚಾಗಂತದ್ದು ನೀವು ಉಳಿತಾಯ ಮಾಡಬಹುದಲ್ಲ? ಮಾಡಬಹುದು. 2 ಸಾಕಾಣಿಕೆ ಮಾಡಿದ್ರೆ? ಹೌದು ಸರ್, ಮಾಡಬಹುದು. ಅದೇ ಸರ್ ಹೇಳಿದ್ನಲ್ಲ, ಅವಕಾಶ ಇಲ್ಲ ಅಂತ. ಮೇವು ಇದೆ ಆದ್ರೆ ಕಟ್ಟಕ್ ಜಾಗ ಇಲ್ಲ ಅಂತ. ಜಾಗ ಇಲ್ಲ. ಒಟ್ಟಾರೆ ಏನನ್ಸುತ್ತೆ ಮಂಜುನಾಥ್ ರೆಡ್ಡಿ ಅವರೇ, ಅದು ಸುಗಂಧರಾಜ ಹೂವನ್ನ ಬೆಳೀತಾ ಇದ್ರ, ಈ ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ಸರ್, ಖುಷಿ ಕೊಡುತ್ತೆ. ಸುಗಂಧರಾಜ ಕೃಷಿ ಬದುಕಿನ ಸುಖ ಖುಷಿ ಕೊಡುತ್ತೆ ಸರ್. ಯಾಕಂದ್ರೆ ಮುಂಚೆಯಿಂದನೂ ನಾವ್ ಅದರಲ್ಲೇನೆ ಆಡ್ಕೊಂಡು ಬೆಳ್ಕೊಂಡು ಬಂದಿರೋ ಸರ್. ಹಂಗಾಗ್ಬಿಟ್ಟು ನನಗೆ ಸಂಪೂರ್ಣವಾಗಿ ಇದರಲ್ಲಿ ಇಷ್ಟ ಸರ್. ನೆಮ್ಮದಿ ಕಂಡಿದ್ರೆ? ನೆಮ್ಮದಿ ಕಂಡಿದ್ರೆ. ಈಗ ಐಟಿ ಮಾಡ್ಕೊಂಡ್ರ, ಬೇರೆ ನಗರಗಳಿಗೆ ವಲಸೆ ಹೋದ್ರ, ಅಲ್ಲಿ ಕೈ ಸುಟ್ಕೊಂಡ್ರ, ನೆಮ್ಮದಿ ಜೀವನ ಸಿಗ್ಲಿಲ್ಲ ಅಂತ ಕೃಷಿಗೆ ಬಂದಿರ, ಕೃಷಿಯಲ್ಲಿ ಒಂಥರ ಉತ್ತಮವಾದ ಜೀವನ ಕಟ್ಟಿಕೊಂಡಿದ್ದೆ ಅಂತ ಅನ್ಸಿದ್ಯಾ ನಿಮಗೆ? ಹೌದು ಸರ್, ಹೌದು, ಕಟ್ಕೊಂಡಿದ್ದೀನಿ ಅನ್ಸುತ್ತೆ, ಸಂಪೂರ್ಣವಾಗಿ ಅನ್ಸಿದೆ ಸರ್. ಈಗ ನಿಮ್ ತಂದೆ ತಾಯಿ ಏನಂತಾರೆ, ಇಷ್ಟೊಂದು ಓದ್ಕೊಂಡಪ್ಪ ನೀನು ಹೊರಗಡೆ ಹೋಗ್ಲಿಲ್ಲ, ಈ ಕೃಷಿಯಲ್ಲಿ ಒಳ್ಳೆ ಸಾಧನೆ ಮಾಡಿದಿ ಅಂತ ಏನಾದ್ರು ಅಂತಾರ? ಹೇಳ್ತಾರ ಸರ್. ಅದೇ ಇವಾಗ ಬೇರೆಯವರು ಹೇಳ್ತಾರೆ ಸರ್, ನಿಮ್ ಮಗ ಯಾವಾಗ್ಲೂ ಬರೀ ತೋಟದಲ್ಲೇ ಇರ್ತಾನೆ, ಎಲ್ಲ ಅವನೇ ಕೆಲಸ ಮಾಡ್ತಾನೆ, ಅವ್ರ ಅಜ್ಜರ ಹೆಸರು ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸುಗಂಧರಾಜ ಹೂವನ್ನ ಯಾವ ರೀತಿ ಬೆಳೀತಾ ಇದ್ರಾ, ಯಾವ ರೀತಿ ನೀವು ಆದಾಯ ಸಾಗಿಸ್ತಾ ಇದ್ರಾ, ಇದರ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ಸ್. ಇದುವರೆಗೂ ಸುಗಂಧರಾಜ ಹೂವಿನ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ವಿಎಚ್ ಮಂಜುನಾಥ ರೆಡ್ಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರಾ ಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕಾರ್ಯಕ್ರಮ ರೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎಸ್ ಓಂಕಾರಪ್ಪ, ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರು ಫಾರ್ಮ್ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ. ನಾವೀಗ ಚರ್ಚೆ ಮಾಡತಕ್ಕಂತ ಮುಖ್ಯವಾದ ವಿಷಯ ಪೀಡನಾಶಕಗಳ ಸುರಕ್ಷಿತ ಬಳಕೆ. ಇವತ್ತು ಪೀಡನಾಶಕಗಳು ಅಂದ್ರೆ ಕೀಟನಾಶಕ ಆಗ್ಬಹುದು, ರೋಗನಾಶಕ ಆಗ್ಬಹುದು, ಬ್ಯಾಕ್ಟೀರಿಯಾ ನಾಶಕ, ಕಳೆನಾಶಕ ಅನೇಕ. ಇವತ್ತು ನಾವು ರೈತ ಬಾಂಧವರು ಇವನ್ನ ಅಂಗಡಿಯಿಂದ ತರ್ತಾರೆ, ಸಿಂಪಡಣೆ ಮಾಡ್ತಾರೆ, ಬಳಸ್ತಾರೆ, ಎಲ್ಲ ಮಾಡ್ತಿದ್ದಾರೆ. ಆದ್ರೆ ಅದನ್ನ ಒಂದು ವೈಜ್ಞಾನಿಕವಾದ ಮಾಹಿತಿಯಿಂದ ತಿಳ್ಕೊಂಡು ಮಾಡದೇ ಇದ್ರೆ ಇದರಿಂದ ಅನೇಕ ಅನಾಹುತಗಳಾಗ್ತವೆ. ನಾವೊಂದು ಔಷಧಿ ಬಾಟ್ಲಿ ತರ್ತೀವಿ, ಅದು ಕೀಟನಾಶಕ ಆಗ್ಬಹುದು, ರೋಗನಾಶಕ ಆಗ್ಬಹುದು. ತಂದಾಗ ಅದರಲ್ಲಿ ಕೊನೆ ಅದು ಔಷಧಿಯಕ್ಕೆ ಅದೊಂದು ದಿನಾಂಕ ಕೊಟ್ಟಿರ್ತಾರೆ, ಇಷ್ಟನೇ ದಿನಕ್ಕೆ ಅದು ಎಕ್ಸ್ಪೈರಿ ಡೇಟ್ ಅಂತ ಏನ್ ಕರಿತೀವಿ, ಅದು ಅದು ಯಾವತ್ ಮುಗಿತ ಅದನ್ನ ನೋಡ್ಕೋಬೇಕು. ಆ ನಂತರ ಔಷಧಿಯನ್ನ ಹೇಗ್ ಬಳಸಬೇಕು ಅಂತ ಒಂದು ಅದರಲ್ಲಿ ಒಂದು ಚೀಟಿ ಇರುತ್ತೆ, ಅದನ್ನ ರೈತ ಬಂದವರು ಗಮನಿಸ್ಬೇಕು, ನೋಡ್ಕೋಬೇಕು ಅದನ್ನ. ಇವೆಲ್ಲವನ್ನು ನೋಡ್ಕೊಂಡು ನಾವು ತರ್ಬೇಕು ತಂದಾಗ. ಸೊ ಅದನ್ನ ಸಂಗ್ರಹಣೆ ಬಹಳ ಮುಖ್ಯ. ಮನೇಲಿ ತರ್ತಾರೆ, ಅಲ್ಲೇ ಎಲ್ಲ ಇಟ್ಟು ಬಿಡ್ತಾರೆ, ಎಷ್ಟೋ ಅನಾಹುತಗಳಾಗಿದಾವೆ. ಕೀಟನಾಶಕ ಕುಡಿದು ಅನೇಕ ರೈತರು ಸತ್ತೋಗಿದ್ದಾರೆ. ಮನೇಲಿ ತಂದಲ್ಲಿ ಇಟ್ಟಿದ್ರೆ ಅವನ ಮನೆ ಏನಾರು ಒಂದು ಜಗಳ ಆಡಿದಾಗ ಆ ಸೀಟ್ನಲ್ಲಿ ಹೋಗ್ಬಿಟ್ಟು ಅವ್ನು ಕುಡಿದ್ಬಿಡ್ತಾರೆ. ಸೊ ಇಂಥವ್ ನಾವು ತಪ್ಪಿಸ್ಬೇಕಪ್ಪ ಅಂದ್ರೆ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆಯಿಂದ ನಾವು ಸಂಗ್ರಹಣೆ ಮಾಡಬೇಕು ಒಂದು. ಆಮೇಲೆ ನಾವು ಆ ರೀತಿ ತಂದು ಮನೇಲಿ ಎಲ್ಲ ಇಟ್ಟು ಅಂದ್ರೆ ಮಕ್ಳಿಗೆ ಏನ್ ಗೊತ್ತಿರುತ್ತೆ, ಅದನ್ನೇ ತಗೊಂಡು ಆಟ ಆಡ್ತವೆ, ಇಲ್ಲ ಅದನ್ನೇ ಸೇವಿಸಬಹುದು, ಈ ರೀತಿ ತೊಂದರೆ ಆಗ್ತವೆ. ಸೊ ಅದರಿಂದ ನಾವು ಯಾವುದು ಪೀಡನಾಶಕ ತಂದಾಗ ಬಹಳ ಜಾಗೃತವಾಗಿ ಅದನ್ನ ಒಂದ್ ಕಡೆ ಸಂಗ್ರಹಣೆ ಮಾಡಬೇಕು. ಅದನ್ನ ಇನ್ ಕೆಲವರು ನಾನು ಅನೇಕ ರೈತರು ನೋಡ್ತೀನಿ, ತೋಟದಲ್ಲಿ ಹೋಗಿರ್ತಾರೆ, ಪಂಪ್ ಸೆಟ್ ಇರುತ್ತಲ್ಲ, ಪಂಪ್ ಸೆಟ್ ಬಾಕ್ಸ್, ಅದು ಬಿಸಿಲಿ ಕಾದ್ ಕಾದ್ ಬೆಂಕಿ ಆಗಿರುತ್ತೆ, ಅದ್ರೊಳಗೆ ಕೀಟನಾಶಕ ಇಟ್ಟು ಅದ್ರೊಳಗೆ ಇಟ್ಟು ಅದನ್ನ ಬಾಲಿಸಿರುವಂದೇ ಬಿಸಾಕಿರುವಂದು. ಯಾಕಂದ್ರೆ ಅದ್ರ ಎಲ್ಲಾ ಬೆಂಕಿ ಅಂತ ಬಿಸಿ ಇರೋ ಕಡೆ ನಾವು ಕೀಟನಾಶಕ ಇಟ್ಟರೆ ಅದ್ರ ಯಾವ್ದಾರ ಶಕ್ತಿ ಅದ್ರ ಸಾಮರ್ಥ್ಯನೇ ಸತ್ತೋಗಿರುತ್ತೆ. ಅದರಿಂದ ಸಂಗ್ರಹಣೆ ಮಾಡೋದು ಬಹಳ ಮುಖ್ಯ. ನಾವು ತಂಪಾದ ವಾತಾವರಣದಲ್ಲಿ ನಾವು ಆ ಕೀಟನಾಶಕವನ್ನ ಇಟ್ಬಿಟ್ಟು ಅದನ್ನ ಬಿಸಿಲಿಲ್ದಂತ ಸಮಯದ ಬಳ ಸಿಂಪಡಣೆ ಮಾಡಬೇಕು, ಅದು ಬಹಳ ಮುಖ್ಯ. ಆ ನಂತರ ರೈತರು ಕೀಟನಾಶಕವನ್ನ ಗಿಡಗಳು ಬಳಸಬೇಕಾದ್ರೆ ಮಾಡ್ತಾರೆ, ಆಯ್ತ ಮಾಡ್ಬೇಕಾದ್ರೆ ಬಾಯಿಲೆ ಕಚ್ಚಿಬಿಡ್ತಾರೆ ಮುಚ್ಚಳವನ್ನ ಎಷ್ಟೋ ಜನ, ಅದೇ ತೊರೆನ ಅದೇನು ಲಘು ಪಾನೀಯದ ಬಾಟ್ಲ ಆಯ್ತಾ ಬಾಯಲ್ಲಿ ಕಚ್ಚಕ್ಕೆ. ಸೊ ಬಹಳ ಎಚ್ಚರಿಕೆಯಿಂದ ಅದನ್ನ ಬಾಟ್ಲು ತೆರೆದ್ಬಿಟ್ಟು ಅದನ್ನ ಅಳತೆ ಮಾಡುವ ಅಳತೆ ಮಾಡೋದು ಬಹಳ ಮುಖ್ಯ. ಇನ್ ಕೆಲವರು ಏನ್ ಅದೇನು ಸುರಿದು ಬಿಡ್ತಾರೆ ಎಷ್ಟೋ ಜನ, ಹಂಗ ಸುರಿದು ಸುರಿದು ಇವತ್ತು ಹುಳುಗಳು ಸಾಯ್ದಂಗ ಆಗ್ಬಿಟ್ಟು. ಅಳತೆ ಕರೆಕ್ಟ್ ಆಗಿ ಏನು ವಿಜ್ಞಾನಿಗಳ ಶಿಫಾರಸು ಮಾಡಿದಷ್ಟೇ ಮಾಡ್ಬೇಕು, ಅತಿಯಾಗಿ ಮಾಡಿದ್ರೆ ಅತಿಯಾದ ವಿಷಯ ಅಲ್ಲ ನಮಗೆ ಬರುತ್ತೆ, ನಮ್ಮ ಆಹಾರದಲ್ಲಿ ಬರುತ್ತೆ. ಬಹಳ ಎಚ್ಚರಿಕೆ ಇರಬೇಕು ನಾವು ಕೀಟನಾಶಕ ರೋಗನಾಶಕ ಬಳಸಬೇಕಾದ್ರೆ. ಆ ವಿಷ ಮಣ್ಣಲ್ಲಿ ಸೇರ್ತು ಅಂದ್ರೆ ಆ ಮಣ್ಣಿಂದ ನಮ್ಮ ಬೆಳೆಗಳು ಸೇರ್ಕಂತೈತೆ, ಬೆಳೆಗಳಿಂದ ಹಣ್ಣಿಗೆ ಸೇರ್ಕೊಳ್ಳುತ್ತೆ, ಹಣ್ಣಿನಿಂದ ನಮ್ಮ ದೇಹಕ್ಕೆ ಬರುತ್ತೆ. ಸೊ ಅದರಿಂದ ನಾವು ಕೀಟನಾಶಕವನ್ನ ಅಳತೆ ಮಾಡಬೇಕು ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಿ, ಒಂದು ಮಿಲಿ ಒಂದು ಲೀಟರ್ಗಿಂತ ಅಷ್ಟನ್ನೇ ನಾವು ಬಳಸಬೇಕು, ಮಾತ್ರ ನಮಗೆ ನಿರೀಕ್ಷಿತವಾದ ಫಲಿತಾಂಶ ಸಿಗುತ್ತೆ. ಅನಾವಶ್ಯಕವನ್ನು ಹೆಚ್ಚಿನ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡಿದರೆ ಕೀಟನಾಶಕ ಸಾಯದಂತಹ ಸ್ಥಿತಿ ಬರುತ್ತೆ. ಆನಂತರ 2-3 ವರ್ಷದಲ್ಲಿ ಆ ಕೀಟನಾಶಕ ಬಳಕೆಗೆ ಬರಲಾಗಾಗ್ಬಿಡುತ್ತೆ. ನಾವು 1 ಮಿಲಿ ಎಳಿತೀವಿ, ಅವನ್ನ 3 ಮಿಲಿ ಸಿಂಪಡಣೆ ಮಾಡಿದೆ ಅಂದ್ರೆ ಆಮೇಲೆ 2 ವರ್ಷಕ್ಕೆ ಅದು ಹುಳ ತಗೊಂಡು ಆ ಬಾಟ್ಲ್ ಒಳಗೆ ಹಾಕಿದ್ರು ಕೂಡ ಸಾಯೋದಿಲ್ಲ. ಆದ್ರಿಂದ ಅಳತೆ ಮಾಡ್ಬೇಕಾದ್ರು ಬಹಳ ಎಚ್ಚರಿಕೆ ನಮ್ಗೆ. ಆಮೇಲೆ ಸಿಂಪಡಣೆ ಮಾಡ್ಬೇಕಾದ್ರು ಇನ್ನೂ ಎಚ್ಚರಿಕೆ ಇರ್ಬೇಕು. ರೈತ ಬಾಂಧವರು ಈ ಹಡಗಲ್ಲಿ ಬಿಡಿಸಿ ಆಗ್ತಾ ಇರ್ತಾನೆ ಬಲಗಡೆ ಔಷಧಿ ಸಿಂಪಡಣೆ ಎಲ್ಲವನ್ನೂ ಕೂಡ ನಾವು ಮಾಡಬಾರದು. ಯಾಕಂದ್ರೆ ಅದು ವಿಷವನ್ನು ಬಳಸಬೇಕಾದ್ರೆ ಬಹಳ ಜಾಗೃತಿಯಿಂದ ಇರಬೇಕು ರೈತ ಬಾಂಧವರು. ಬಹಳ ದಿನಗಳ ನಂತರ ಬಳಸಿದಾಗ ಆರೋಗ್ಯದ ಮೇಲೆ ಗಂಭೀರವಾದ ಸಮಸ್ಯೆ ತಂದಿಡ್ತವೆ. ಆದ್ರಿಂದ ರೈತ ಬಾಂಧವರು ನಾವು ಕೀಟನಾಶಕ ಅಥವಾ ರೋಗನ ಸಿಂಪಡಣೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಬಳಸಿದಂತ ಬಾಟ್ಲ್ ಇಡುತ್ತೆ ಔಷಧಿ, ಅದನ್ನು ಕೂಡ ಮಕ್ಕಳ ಮರಿಗೆ ಎಲ್ಲ ಸಿಗದಂಗೆ ಬಹಳ ಎಚ್ಚರಿಕೆಯಿಂದ ನಾವು ಅದನ್ನ ಎಲ್ಲರೂ ಮಣ್ಣಲ್ಲಿ ಮುಚ್ಚಬೇಕು. ಎಲ್ಲಾ ಕ್ರಮ ಕೈಗೊಂಡಾಗ ಮಾತ್ರ ನಾವು ಉತ್ತಮವಾದವನ್ನ ಬೆಳೆ ಬೆಳಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಮ್ಮ ಆರೋಗ್ಯವನ್ನ ನಾವು ಪರಿಸರವನ್ನ ಸಂರಕ್ಷಣೆ ಮಾಡಬಹುದು ಅನ್ನ ಮಾತು ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆ 9480108773. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆವೆ ಮೇಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೇಳುಗರ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 27/2022 ಬುಧವಾರ ಸಂಜೆ 6:51. ವಿಷಯ ಮಳೆಗಾಲದಲ್ಲಿ ಜಾನುವಾರುಗಳ ಸಂರಕ್ಷಣೆ. ಪ್ರಸ್ತುತ ಸಾಕಷ್ಟು ಮಳೆಯಾಗುತ್ತಿದ್ದು ಈ ಸಂದರ್ಭದಲ್ಲಿ ಜಾನುವಾರುಗಳಲ್ಲಿ ಅನೇಕ ರೀತಿಯ ರೋಗ ರುಜಿನಗಳು ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ. ಜಾನುವಾರುಗಳಲ್ಲಿ ಕಂಡುಬರುವ ಸಾಮಾನ್ಯ ರೋಗ ಲಕ್ಷಣಗಳು ಮತ್ತು ಸಂರಕ್ಷಣೆಗಾಗಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಇನ್ನು ಮುಂತಾದ ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಕಲ್ಲಪ್ಪ. ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ತಪ್ಪದೆ ಕೇಳಿ ಹಾಗೂ ಭಾಗವಹಿಸಿ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 27/2022 ಬುಧವಾರ ಸಂಜೆ 6:51 ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಇದೀಗ ಒಂದು ಜನಪದ ಗೀತೆ. ಹೆಂಡತಿ ಪ್ರೀತಿಯಿಂದ ಬಾಳೆ ಮಾಡ್ರೆ ಹೆಂಡತಿಗೆ ಅವ್ರ ಮನೆ ನೆನಪಾಗಂಗಿಲ್ಲ ಅಂತ. ಹೊಸದಾಗಿ ಮದುವೆ ಆಗಿರಬೇಕು, ಆಷಾಢ ತಿಂಗಳು ಬಂದಿರಬೇಕು, ಅವಾಗ ಗಂಡ ಹೆಂಡತಿ ದೂರ ಇರುದು ಬರ್ತೈತಿ, ಅವಾಗ ನೋಡ್ಬೇಕ್ರಿ ಮಜಾ. ಆದ್ರ ಏಂತಿದ್ದಕ್ಕೆ ಆಷಾಢಕ್ಕ ತವ್ರ ಮನೆ ಹೋದ್ನಾಗ ಗಂಡ ಹೆಂಡತಿ ತಮ್ಮ ಪ್ರೀತಿ ಯಾವ ರೀತಿ ಹಂಚ್ಕೋತಾರಂದ್ರೆ, ಆಷಾಢ ಮಾಸ